ಮೋಸ್ಟ್ಲಿ ಇದು ಸಮ್ಮರ್ ಟೈಮ್ ಅಲ್ಲಿ ಜಾಸ್ತಿ ಬರೋದು, ಬೇಸಿಗೆ ಬೇಸಿಗೆ ಬರುತ್ತದೆ ಮಳೆಗಾಲಕ್ಕೆ ಮುಂದೆ. ಸೊ ಇದು ಮೋಸ್ಟ್ಲಿ ಫೆಬ್ರವರಿಯಿಂದ ಮೇ ತನಕ ಈ ಪ್ರಾಬ್ಲಮ್ ಕಾಣ್ತದೆ. ಅಂದ್ರೆ ವಾತಾವರಣದಲ್ಲಿ ಉಷ್ಣಾಂಶ ಜಾಸ್ತಿ ಆದಾಗ ಥ್ರಿಪ್ಸ್ ಹಾವಳಿ ಹೆಚ್ಚಾಗುತ್ತೆ. ಮತ್ತೆ ಆವಾಗ ನಾವು ಹೂವೆಲ್ಲ ಶುರು ಆಗುತ್ತೆ, ಆವಾಗ ನಮ್ಗೆ ಅದು ಇನ್ಫೆಸ್ಟೇಷನ್ ಶುರು ಆಗುತ್ತೆ. ಮತ್ತೆ ಇದಕ್ಕೆ ನಾವು ಗಜ್ಜಿಕಾಯಿ ಅಂತ ಹೇಳ್ತೀವಿ, ಅದು ಮೇಲೆ ಎಲ್ಲ ಒಂದು ಕಾಯಿ ಎಲ್ಲ ಒಂಥರ ಮೇಲ್ಗಡೆ ಹೊರಟಾಗಿರುತ್ತೆ. ಹೌದು, ಒಂದ್ ರೀತಿ ಉಬ್ಬದಂಗ ಆಗಿರುತ್ತೆ. ಹೌದು, ಕೆಲವು ಒಂದು ಚರ್ಮ ರೀತಿಯಲ್ಲಿ ನೋಡಿದಾಗ. ಹೌದು, ಇನ್ನು ಈ ಥ್ರಿಪ್ಸ್ ಕೀಟದ ಹಾವಳಿ ಏಲಕ್ಕಿ ಬೆಳೆಗೆ ಆಗಿದೆ ಅಂತ ಹೇಗೆ ನಾವು ತಿಳ್ಕೊಬಹುದು, ಏನೇನು ಲಕ್ಷಣಗಳನ್ನು ನಾವು ಕಾಣಬಹುದು ಅಂತೀರಿ? ಫಸ್ಟ್ ಎಲ್ಲ ಕಡೆ ಬರುತ್ತದೆ, ಅದು ಕೊತ್ತು ಬರುವಾಗ ಕೊತ್ತಲ್ಲಿ ಬರುತ್ತದೆ. ಕೊತ್ತೊಳಗೆ ನಾವು ಹೂ ಇರ್ತದಲ್ವಾ, ಹೂವಲ್ಲಿ ಬಡ್ ಬರುತ್ತದೆ, ಫ್ಲವರ್ ಬಡ್. ಮತ್ತೆ ಫ್ರೂಟ್ ಸೆಟ್ ಆಗಿದ ಮೇಲೆ ಫ್ರೂಟ್ ಬಡ್ಸ್ ಅದು ಎಲ್ಲ ತಿನ್ಬಿಡ್ತದೆ. ಅದು ಮೇಲ್ಗಡೆ ಕುತ್ಕೊಂಡು, ಅದು ಥ್ರಿಪ್ಸ್ ಅಂದ್ರೆ ಒಂದು ತುಂಬಾ ಚಿಕ್ಕವಳ, ಸೊ ಮೇಲ್ಗಡೆ ಕುತ್ಕೊಂಡು ಫುಲ್ ಎಲ್ಲ ಸ್ಕ್ರಾಪ್ ಮಾಡಿ ಅದು ಜ್ಯೂಸ್ ಎಲ್ಲ ಸಕ್ ಮಾಡ್ತದೆ, ಕೆರೆದು ಕೆರೆದು ಎಲ್ಲ ರಸ ಎಲ್ಲ ಕುಡಿಯುತ್ತೆ. ಮತ್ತೆ ಆದ್ಮೇಲೆ ಅದು ಕೊತ್ತು ಗ್ರೋತ್ ಆಗುವಾಗ ಮತ್ತೆ ಆದ್ಮೇಲೆ ಕಾಯಿ ಎಲ್ಲ ದೊಡ್ಡದಾಗುತ್ತಲ್ಲ, ದೊಡ್ಡದಾಗುವಾಗ ಆ ಡೇಮೇಜ್ ಎಲ್ಲ ನಮಗೆ ಅದು ಗಜ್ಜಿ ತರ ಕಾಣ್ಬಿಡ್ತದೆ. ಅಂದ್ರೆ ಇದೇನು ಎಲ್ಲ ಅದು ಸ್ವಲ್ಪ ಎಲ್ಲ ಕೆರೆದು ತಿಂದಿರುತ್ತಲ್ಲ ಅದೆಲ್ಲ ಮತ್ತೆ ಹಾಗೆ ಇರುತ್ತೆ, ಅದು ಹಾಗೆ ಇರ್ತದೆ, ಹಾಗೆ ಇರ್ತದೆ. ಇದು ಮುಖ್ಯವಾದ ಒಂದು ಲಕ್ಷಣ. ಅಂದ್ರೆ ಇದರಿಂದ ಮಾರುಕಟ್ಟೆಯಲ್ಲಿ ಏಲಕ್ಕಿಗೆ ಬೆಲೆ ಕೂಡ ಕಡಿಮೆ ಆಗುತ್ತೆ. ಡೆಫಿನೆಟ್ ಆಗಿ ಅದು ಒಂದು ಮಜ್ಜಿಕಾಯಿ ಅಂತ ಬಿಟ್ಟು 20-30% ವರೆಗೆ ಬೆಲೆ ಕಡಿಮೆ ಆಗುತ್ತೆ. ಎಲ್ಲ ಆಕ್ಷನ್ ಸೆಂಟರ್ ಅಲ್ಲಿ ಅದು ರಿಜೆಕ್ಟ್ ಮಾಡ್ತಾರೆ. ಸೊ ಅದು ಡೆಫಿನೆಟ್ ಆಗಿ ಕಡಿಮೆ ಆಗುತ್ತೆ. ಅಂದ್ರೆ ನಮ್ಮ ಬೇರೆ ಏಲಕ್ಕಿ ಕಾಯಿಗಳಿಗೆ ಹೋಲಿಸಿದ್ರೆ ಈ ಕಜ್ಜಿ ಕಾಯಿಗಳು ನೋಡೋದಕ್ಕೆ ಆಕರ್ಷಕವಾಗಿರಲ್ಲ. ಹೌದು, ಅದು ವಿಕಾರವಾಗಿರ್ತದೆ, ವೀಕ್ ಆಗಿರ್ತದೆ, ಆ ಶೇಪ್ ಚೇಂಜ್ ಆಗಿರ್ತದೆ, ಅದು ವೆಯ್ಟ್ ಲಾಸ್ ಆಗಿರ್ತದೆ. ಮತ್ತೆ ಅದರಿಂದ ಆಯಿಲ್ ಕೂಡ ಸಮ್ಟೈಮ್ಸ್ ಕಡಿಮೆ ಸಿಕ್ಕುತ್ತೆ ಅವ್ರಿಗೆ, ಹಾಗಾಗಿ ಅವ್ರು ರಿಜೆಕ್ಟ್ ಮಾಡ್ತಾರೆ. ಅದರಿಂದ ಮಾರುಕಟ್ಟೆಯಲ್ಲಿ ಬೆಲೆ ಕಡಿಮೆ ಆಗುತ್ತೆ. ಕನಿಷ್ಠ 30% ಕಡಿಮೆ ಆಗ್ಬೋದು ಅಂತೀರಿ. ಇನ್ನು ಈ ಥ್ರಿಪ್ಸ್ಗಳ ನಿರ್ವಹಣೆಯನ್ನು ಹೇಗೆ ಮಾಡ್ಕೋಬಹುದು ಅಂತ? ಥ್ರಿಪ್ಸ್ ನಿರ್ವಹಣೆ ಅಂದರೆ ಅದಕ್ಕೆ ಫಸ್ಟ್ ಒಂದು ಟ್ರಾಶಿಂಗ್ ಅಂತ ಹೇಳ್ತೀವಿ. ಸೊ ಎಲೆಗಳೆಲ್ಲ ಕರೆದು ಹೋಗುತ್ತಲ್ವಾ, ಅದು ಓಲ್ಡ್ ಲೀವ್ಸ್, ಅದು ಓಲ್ಡ್ ಲೀವ್ಸ್ ಒಳಗೆ ಥ್ರಿಪ್ಸ್ ಎಲ್ಲ ಸರ್ವೈವ್ ಆಗಿರೋದು. ಸೊ ಅದಕ್ಕೆ ನಾವು ಫಸ್ಟ್ ಎಲೆಗಳೆಲ್ಲ ತೆಗಿಬೇಕು, ಟ್ರಾಶಿಂಗ್ ಒಣಗಿದ ಎಲೆಗಳು, ಡ್ರೈಡ್ ಲೀವ್ಸ್ ಎಲ್ಲ ಟ್ರಾಶಿಂಗ್ ಮಾಡಿ ತೆಗೆದ್ಬಿಡ್ಬೇಕು. ಆದ್ಮೇಲೆ ಗಿಡಗೆ ನೀರ್ ಪ್ರಾಪರ್ ಆಗಿ ಕೊಡಬೇಕಾಗುತ್ತೆ, ಇರಿಗೇಷನ್ ಪ್ರಾಪರ್ ಆಗಿ ನೀರ್ ಕೊಡಲೇಬೇಕಾಗುತ್ತೆ. ಆದ್ಮೇಲೆ ಏನ್ ಮಾಡ್ಬೇಕಂದ್ರೆ ಸ್ಪ್ರೇಯಿಂಗ್ ಅಂದ್ರೆ ನಮ್ಗೆ ಒಂದು 2-3 ಕೆಮಿಕಲ್ ರೆಕಮೆಂಡ್ ಮಾಡ್ತೀವಿ. ಒಂದು ಡಯಫನ್ ಟೈಯುರಾನ್ ಅಂತ ಹೇಳ್ತೀವಿ, ಅದು ಒಂದು ಪೌಡರ್, 50 WP ಅಲ್ಲಿ ಪೌಡರ್ ಒಂದು ಸಿಕ್ಕುತ್ತೆ. ಅದಕ್ಕೆ ಒಂದು 0.6 gram ಪ್ರತಿ ಲೀಟರ್ ವಾಟರ್ಗೆ ಒಂದು 0.6 gram ಹಾಕೊಂಡು ಸ್ಪ್ರೇ ಮಾಡಬೇಕು. ಅಂದ್ರೆ ಒಂದು 10 liter ನೀರಿಗೆ 6 gram ಬೇಕಾಗುತ್ತೆ. 100 liter ಡ್ರಮ್ಗೆ ನಿಮ್ಗೆ 60 gram ಬೇಕಾಗುತ್ತೆ. ಮತ್ತೆ ಅದು ಬಿಟ್ಟು ಒಂದು 20-21 ದಿನ ಬಿಟ್ಟು ಇನ್ನೊಂದು ಸ್ಪ್ರೇ ಕ್ವೀನ್ ಆಲ್ಫಾಸ್ ಅಂತ ಇದೆ, ನಾರ್ಮಲ್ ಆಗಿ ಎಲ್ಲರೂ ಯೂಸ್ ಮಾಡ್ತಾರೆ. ಸೊ ಕ್ವೀನ್ ಆಲ್ಫಾಸ್ ಒಂದು 2 ml 1 liter ಹಾಕಿ ಅದು ಕೂಡ ನಾವು ಯೂಸ್ ಮಾಡಬಹುದು. ಕೆಲವು ಕಡೆಯಲ್ಲಿ 3 spray, 4 spray, 5 spray ಎಲ್ಲ ಮಾಡ್ತಾರೆ. ಬಟ್ ನಾವು ಕರೆಕ್ಟ್ ಆಗಿ ಟೈಮಲ್ಲಿ ಫೆಬ್ರವರಿಯಿಂದ ಮೇ ಒಳಗೆ ಫೆಬ್ರವರಿ ಟು ಮಾರ್ಚ್ ಒಂದು ಸ್ಪ್ರೇ, ಮಾರ್ಚ್ ಟು ಏಪ್ರಿಲ್ ಒಂದು ಸ್ಪ್ರೇ ಆ ಥರ ಕೊಟ್ಟಿದ್ದೀವಿ ಅಂದರೆ ನಮಗೆ ಒಂದು ಕಂಟ್ರೋಲ್ ನೀಟಾಗಿ ಸಿಕ್ಕುತ್ತೆ. ಸೊ ಮೇ ವರೆ ಸಪೋಸ್ ನಿಮ್ಮ ತೋಟದಲ್ಲಿ ಆ ಗಜ್ಜಿ ಪ್ರಾಬ್ಲಮ್ ಜಾಸ್ತಿ ಇದೆ ಅಂದರೆ ನೀವು 3 ಸಾರಿ ಕೂಡ ಸ್ಪ್ರೇ ಮಾಡ್ಬೋದು. ಅಂದರೆ ಫೆಬ್ರವರಿಯಿಂದನೇ ಪ್ರಾರಂಭ ಮಾಡ್ಬೋದಾ ಈ ಕೀಟದ ಹಾವಳಿ ಕಂಡು ಬಂದಾಗ? ಫೆಬ್ರವರಿ 15 ಒಂದು ಹಾಫ್ ಮಂತ್ ಒಂದು 15 days ಮೇಲೆ ಎಂದು ಸ್ಟಾರ್ಟ್ ಮಾಡ್ಬೋದು. ಅಂದ್ರೆ ಅದು ಎಲ್ಲ ಚೆನ್ನಾಗಿ ನೆನಿಬೇಕು, ಕೊತ್ತು ಅದೆಲ್ಲ ಇದು ಮಾಡಬೇಕು. ಮತ್ತೆ ಹೌದು, ನೀವು ಸ್ಪ್ರೇ ಮಾಡುವಾಗ ನಮಗೆ ಇನ್ನೊಂದು ಸ್ಪ್ರೇಯರ್ ನಾಜಲ್ ಅಂತ ಹೇಳಿದ್ರು, ನಾಜಲ್. ಸೊ ಅದು ನಾಜಲ್ ಸ್ವಲ್ಪ ಟೈಟ್ ಮಾಡುವಾಗ ನಮಗೆ ಒಂದು ಸ್ಪ್ರೇಯಿಂಗ್ ಎಲ್ಲ ಫೈನ್ ಆಗಿ ಬರ್ತದೆ. ಸೊ ಅದು ಒಂದು ಪ್ಲಾಂಟ್ ಮೇಲೆ ಫುಲ್ ನಿಮಗೆ ಕವರ್ ಆಗುತ್ತೆ. ಸ್ಪ್ರೇ ಮಾಡುವಾಗ ನೀವು ಕೆಳಗಡೆ ಗಿಡ ಮೇಯ್ನ್ ಆಗಿ ಮೇಲೆ ಲೀಫ್ಗಳು ಕವರ್ ಮಾಡಬೇಕು, ಮತ್ತೆ ಕೆಳಗಡೆ ಇರೋದು ಪಾರ್ಟ್ಗಳೆಲ್ಲ ನೀಟಾಗಿ ಕವರ್ ಮಾಡಬೇಕು. ಅದು ಕೊತ್ತುಗಳೆಲ್ಲ ಬಂದಿರುತ್ತದೆ ಕೆಳಗಡೆ. ಸೊ ಅದು ಎಲ್ಲ ಫುಲ್ ನೆನೆಸುವಾಗ ಚೆನ್ನಾಗಿ ಅದು ಹರಡೋ ರೀತಿಯಲ್ಲಿ ಸಿಂಪರಣೆ ಮಾಡಬೇಕಾಗುತ್ತೆ. ಕೆಳಗಡೆ ಕೂಡ ಕೊತ್ತುಗಳಿಗೆ ಮತ್ತೆ ಕಾಂಡಕ್ಕೆ ಎಲ್ಲ ಅದು ತಗಲಬೇಕು. ಆ ರೀತಿ ಮಾಡಿದ್ರೆ ಈ ಥ್ರಿಪ್ಸ್ಗಳನ್ನು ನಾವು ನಿಯಂತ್ರಣ ಮಾಡಬಹುದು. ಎರಡನೇದು ತಾವು ತಿಳಿಸಿದ್ದು ಈ ಕಾಂಡ ಕೊರಕ ಅಥವಾ ಕಂದು ಕೊರಕ ಅಂತ ಅಂದು, ಇದು ಯಾವ ಕಾಲದಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ ಏಲಕ್ಕಿ ಬೆಳೆನಲ್ಲಿ? ಇದು ಮೋಸ್ಟ್ಲಿ 2 seasons ಬರುತ್ತದೆ. ಒಂದು ಮಾರ್ಚ್ ಏಪ್ರಿಲ್ ಅಲ್ಲಿ ಬರೋದು ಬೇಸಿಗೆಯಲ್ಲಿ, ಮತ್ತೆ ಮಳೆಗಾಲ ಆದ್ಮೇಲೆ ಅಕ್ಟೋಬರ್ ನವೆಂಬರ್ ಅಲ್ಲಿ ಬರೋದು. ಸೊ 2 seasons ಅಲ್ಲಿ ನಮ್ಗೆ ಕಾಣ್ತದೆ. ಇದು ಹೇಗೆ ಇರ್ತದೆ ಅಂದ್ರೆ, ಸ್ಟೆಮ್ ಅಲ್ಲಿ ಬೋರ್ ಮಾಡಿ ಒಳಗೆ ಹೋಗಿ ಫುಲ್ ಸ್ಟೆಮ್ ಒಳಗೆ ಕುತ್ಕೊಂಡು ಫುಲ್ ಇಲ್ಲಿ ತಿಂತಾ ಇರ್ತದೆ. ಸೊ ಮತ್ತೆ ತಿನ್ಬಿಟ್ಟು ಏನ್ ಮಾಡ್ತದೆ, ಅದು ಎಕ್ಸ್ಕ್ರೀಟ್ ಆಯ್ತಲ್ವಾ, ಆ ಬೋರ್ ಹೋಲ್ಸ್ ಹೊರಗಡೆ ಹಾಕ್ತದೆ, ತ್ಯಾಜ್ಯ ಪದಾರ್ಥಗಳೆಲ್ಲ ಹೊರಗಡೆ ಆಗ್ತದೆ. ಅದು ಒಂದು ಯೆಲ್ಲೋ ಕಲರ್ ಅಲ್ಲಿ ಫ್ರೆಶ್ ಆಗಿ ಕಾಣ್ತದೆ. ಅದು ನಾವು ಫೀಲ್ಡ್ಗೆ ಹೋಗುವಾಗ ನೋಡಬಹುದು. ರಂಧ್ರ ಇರುತ್ತಲ್ಲ ಇದು ಕೊರೆದಿರೋದು, ಅಲ್ಲಿಂದ ಏನು ಹೊರಗಡೆ ಬಂದಿರುತ್ತೆ, ಹೊರಗಡೆ ಬಂದಿರುತ್ತದೆ. ಅದು ಫ್ರೆಶ್ ಆಗಿ ಕಾಣ್ತಿದೆ ಅಂದ್ರೆ ಒಳಗಡೆ ಹುಳ ಜೀವನ ಇರುತ್ತದೆ. ಈ ರೀತಿಯಾಗಿ ನಾವು ಇದು ಐಡೆಂಟಿಫೈ ಮಾಡಬಹುದು. ಅಂದ್ರೆ ಕಾಂಡಗಳನ್ನ ಇದು ಕೊರೆಯುತ್ತೆ. ಹೌದು, ಮತ್ತೆ ಮಣಕ ಆದ್ಮೇಲೆ ಫುಲ್ ಸ್ಟೆಮ್ಸ್ ಎತ್ತ ಹೋಗುತ್ತೆ. ಮತ್ತೆ ಏಲಕ್ಕಿಯಲ್ಲಿ ನಮಗೆ ಸ್ಟೆಮ್ ತುಂಬಾ ಇಂಪಾರ್ಟೆಂಟ್, ಅದರಿಂದ ಒಂದು ಸ್ಟೆಮ್ ಲಿಂದ ನಮಗೆ ಎರಡು ಕುತ್ತೆಲ್ಲ ಬರುತ್ತದೆ. ಸೊ ಅದು ಒಂದು ನೀವು ಅಟ್ಯಾಕ್ ಆಗಿದೆ ಅಂದ್ರೆ ಮತ್ತೆ ಆ ಸ್ಟೆಮ್ ಎಲ್ಲ ಪೂರ್ತಿ ಕೆಲವು ಟೈಮ್ ಲೈವ್ ಇರುತ್ತದೆ, ಬಟ್ ನಿಮಗೆ ಅದರಿಂದ ಕೊತ್ತುಗಳೆಲ್ಲ ಬರಲ್ಲ. ಸೊ ಅದು ನಾವು ಕರೆಕ್ಟ್ ಆಗಿ ಮಾನಿಟರ್ ಮಾಡ್ತಾ ಇರಬೇಕು. ಪ್ರತಿ ವಾರಕ್ಕೆ ಒಂದ್ಸಾರಿ ಅಟ್ ಲೀಸ್ಟ್ ತೋಟದಕ್ಕೆ ಹೋಗಿ ಈ ಟೈಮ್ಗಳಿಗೆ ನಾವು ಹೇಳಿದೀವಿ ಅಲ್ಲ, ಮಾರ್ಚ್ ಏಪ್ರಿಲ್ ಅಕ್ಟೋಬರ್ ನವೆಂಬರ್ ಅಲ್ಲಿ ನೋಡ್ತಾ ಇರಬೇಕು ಏನೇ ಈ ತರ ಪ್ರಾಬ್ಲಮ್ ಇದೆ ಅಂದ್ರೆ ನಾವು ಒಂದು ಅದಕ್ಕೆ ವ್ಯವಸ್ಥೆ ಮಾಡಕ್ಕೆ ನಾವು ಟ್ರೈ ಮಾಡಬೇಕು. ಫಸ್ಟ್ ಒಂದು 5% 10% ಆ ತರ ಪ್ರಾಬ್ಲಮ್ ಇದೆ ಅಂದ್ರೆ ಅದು ಕಟ್ ಮಾಡಿ ತೆಗಿಬಹುದು. ಅದು ಕಟ್ ಅಂಡ್ ಕಿಲ್ ಅಂತ ಹೇಳ್ತಾರೆ, ಕಟ್ ಅಂಡ್ ರಿಮೂವ್. ಅದು ರಿಮೂವ್ ಮಾಡಿ ಅದು ನಾವು ಡಿಸ್ಟ್ರಾಯ್ ಮಾಡಬಹುದು, ನಾಶ ಮಾಡಬಹುದು. ಇಲ್ಲ ಅಂದ್ರೆ ನಮಗೆ ಇದು ಸ್ಪ್ರೇಯಿಂಗ್ ಅದು ಒಂದು ಎರಡು ಕೆಮಿಕಲ್ ಇದೆ, ಒಂದು ಕ್ವಿನಾಲ್ ಫಾಸ್ ನಾರ್ಮಲ್ ಆಗಿ ಯೂಸ್ ಮಾಡ್ತಾರೆ, ಕ್ವಿನಾಲ್ ಫಾಸ್ ಎರಡು ಎಂ ಎಲ್, ಇಲ್ಲ ಅಂದ್ರೆ ಫಿಪ್ರೋನಿಲ್ ಅಂತ ಒಂದು ಕೆಮಿಕಲ್ ಬರುತ್ತದೆ, ಅದು ಕೂಡ ನಾವು ಪ್ರತಿ ಲೀಟರ್ಗೆ 1 ml ಹಾಕೊಂಡು ಸ್ಪ್ರೇ ಮಾಡಬಹುದು. ಅದು ಬಿಟ್ಟು ಇನ್ನೊಂದು ಡೈಫೆಂಥೂರ್ ಅಂತ ನಾನು ಹೇಳಿದಿನಲ್ವಾ, ನಮ್ಮ ತ್ರಿಪ್ಸ್ಗೆ ಮಾಡ್ತೀವಿ ಅಲ್ಲ, ಅದೇ ಸೇಮ್ ಕೆಮಿಕಲ್ ಇದಕ್ಕೆ ನಮಗೆ ಯೂಸ್ ಆಗುತ್ತೆ. ಸಪೋಸ್ ಫೆಬ್ರವರಿ ಮಾರ್ಚ್ಗೆ ನೀವು ತ್ರಿಪ್ಸ್ಗೆ ಸ್ಪ್ರೇ ಮಾಡ್ತೀರಾ ಅಂತ ಅದೇ ಸ್ಪ್ರೇ ಇದಕ್ಕೂ ಕಂಟ್ರೋಲ್ ಆಗುತ್ತೆ. ಸಪೋಸ್ ಇದು ಪ್ರಾಬ್ಲಮ್ಗೆ ನಮ್ಗೆ ಅದು ಕಂಟ್ರೋಲ್ ಆಗುತ್ತೆ. ಅಂದ್ರೆ 10 ಲೀಟರ್ ನೀರಿಗೆ 6 ಗ್ರಾಮ್ ಪ್ರಮಾಣ ಅಂತ ಹಾಕೊಂಡು ಸಿಂಪಡಣೆ ಮಾಡಬೇಕು, ಸ್ಪ್ರೇ ಮಾಡಬೇಕಾಗುತ್ತೆ. ಅಂದ್ರೆ ಕಾಂಡ ಚೆನ್ನಾಗಿ ನೆನೆಯ ರೀತಿಯಲ್ಲಿ ಸಿಂಪಡಣೆ ಮಾಡಬೇಕಾಗುತ್ತೆ. ಅಂದ್ರೆ ಕಾಂಡದೇ ಇದು ಕೊರೆಯೋದು, ಬಟ್ ಇದು ಮೇಲ್ಗಡೆ ಲೀವ್ಸ್ ಕೂಡ ನಾವು ಸ್ಪ್ರೇ ಮಾಡಬೇಕಾಗುತ್ತೆ. ಫುಲ್ ಲೀವ್ಸ್ ಎಲ್ಲ ಮಾಡಿ ಫಸ್ಟ್ ಅದು ತಾಯಿ ಹುಳ ಬಂದು ಮೊಟ್ಟೆ ಇಡೋದು, ನಾವು ಟಾಪ್ ಆಫ್ ದ ಲೀವ್ಸ್ ಅಂತ ಹೇಳ್ತೀವಿ. ಟಿಪ್ ಸೈಡ್ ಅಲ್ಲಿ ಲೀಫ್ ಮೊಟ್ಟೆ ಇಡುತ್ತದೆ, ಆ ಮೊಟ್ಟೆಲಿಂದ ಚಿಕ್ಕ ಹುಳ ಇದು ಮಾಡಿ ಇದಾಗಿ ಹ್ಯಾಚ್ ಆಗಿ ಮತ್ತೆ ಕೆಳಗೆ ತಿನ್ಕೊಂಡು ಕೆಳಗೆ ಬಂದು ಮತ್ತೆ ಅದು ಒಳಗೆ ಹೋಗುತ್ತೆ. ಸ್ವಲ್ಪ ದೊಡ್ಡದಾಗಿದ್ಮೇಲೆ ಅದು ಒಳಗೆ ಎಲೆನಲ್ಲಿ ಚಿಕ್ಕದಾಗಿರುವಾಗ ಎಲೆನಲ್ಲಿ ಚಿಕ್ಕದಾಗಿ ತಿನ್ಕೊಂಡೇ ಬರ್ತದೆ, ಮತ್ತೆ ಸ್ವಲ್ಪ ದೊಡ್ಡದಾಗಿದ್ಮೇಲೆ ಅದು ಹೋಲ್ ಮಾಡಿ ಅದು ಒಳಗಡೆ ಹೋಗುತ್ತೆ. ಅಂದ್ರೆ ನಾವು ಸಿಂಪಡಣೆ ಮಾಡುವಾಗ ಕಾಂಡ ಮತ್ತು ಎಲೆಗಳ ಸುರುಳಿ ಎಲ್ಲದಕ್ಕೂ ಸಿಂಪಡಣೆ ಮಾಡೋದಕ್ಕೆ ಸಿಂಪಡಣೆ. ಇದು ಮುಖ್ಯವಾಗಿ ಕಂದು ಕೊರಕ ಅಥವಾ ಕಾಂಡ ಕೊರಕದ ನಿರ್ವಹಣೆ ಬಗ್ಗೆ ಆಯಿತು. ಇನ್ನೊಂದು ತಾವು ತಿಳಿಸಿದ್ದು ಸುಳಿ ನೋಣ ಅಂತ. ಸುಳಿ ನೋಣ ಯಾವ ಕಾಲದಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ? ಅದು ಮೋಸ್ಟ್ಲಿ ಅಕ್ಟೋಬರ್ ನವೆಂಬರ್ ಡಿಸೆಂಬರ್. ಮಳೆ ಆದಮೇಲೆ ನಿಮಗೆ ಅದು ಫುಲ್ ಏರಿಯಾ ಫುಲ್ ಹ್ಯುಮಿಡಿಟಿ ಜಾಸ್ತಿ ಇರ್ತದೆ, ಮತ್ತೆ ಗಾಳಿ ಜಾಸ್ತಿ ಓಡಾಡಲ್ಲ, ಒಂಥರ ಒಂದು ವೆದರ್ ಕಂಡೀಷನ್ ಅಲ್ಲಿ ಕ್ರಿಯೇಟ್ ಆಗುತ್ತೆ. ಆ ಟೈಮಲ್ಲಿ ನಮಗೆ ಹೊಸದಾಗಿ ಶೂಟ್ಗಳು ಬರುತ್ತದೆ, ಸುಳಿಗಳು. ಅದು ಚಿಕ್ಕ ಸೈಜ್ ಅಲ್ಲಿ ಇರುವಾಗ ಇದು ಅಟ್ಯಾಕ್ ಮಾಡ್ತದೆ. ಸೊ ಅದು ಒಂದು ನಮ್ಗೆ ಗೊತ್ತಿದಲ್ಲ ನೋಣ. ನೋಣ ಅದು ಒಂದು ಮೊಟ್ಟೆ ಆದ್ಮೇಲೆ ಇಡ್ತದೆ. ಸೊ ಮತ್ತೆ ಅದರಿಂದ ಚಿಕ್ಕದು ಮ್ಯಾಗಟ್ ಅಂತ ಹೇಳ್ತೀವಿ, ಅದು ಒಂದು ಹ್ಯಾಚ್ ಆಗಿ ಅದು ಒಳಗೆ ಹೋಗಿ ಫುಲ್ ಕೊಳತೋಗುತ್ತೆ. ಆ ಸೆಂಟರ್ ಆದ ಶೂಟ್ ಅಂತ ಅದು ನೀವು ಕೈ ಹಾಕಿದ್ರೆ ಕೈಯಲ್ಲಿ ಬಂದ್ಬಿಡ್ತದೆ, ಅದು ಕಿತ್ತಿದ್ರೆ ಬಂದ್ಬಿಡ್ತದೆ ಕೈಯಲ್ಲಿ. ಸೊ ಅದು ಒಂದು ಫುಲ್ ರಾಟ್ ಆಗಿರ್ತದೆ, ನೀವು ಸ್ಮೆಲ್ ಮಾಡಿದ್ರೆ ಅಲ್ಲಿಂದ ಒಂದು ಬ್ಯಾಡ್ ಸ್ಮೆಲ್ ಬರುತ್ತದೆ, ಕೊಳತ ಅಂತ ಒಂದು ದುರ್ವಾಸನೆ ಬರುತ್ತೆ. ಹೌದು, ದುರ್ವಾಸನೆ ಬರುತ್ತದೆ. ಆ ಫುಲ್ ಶೂಟೇ ನಿಮಗೆ ಹೋಗ್ಬಿಡ್ತದೆ, ಗಿಡಕ್ಕೆ ತೊಂದರೆ ಆಗುತ್ತೆ, ಗಿಡಕ್ಕೆ ತೊಂದರೆ ಆಗುತ್ತೆ. ಮತ್ತೆ ಇದು ಈ ತರ ಪ್ರಾಬ್ಲಮ್ ಬರೋದು ಏರಿಯಾ ಒಂದು ಎಲ್ಲ ಕಡೆ ಬರಲ್ಲ, ಯಾರೋ ಒಂದು ಅನ್ಹೈಜೀನಿಕ್ ಆಗಿ ಇಟ್ಕೊಳ್ತಾರೆ, ಸರಿ ಕಚ್ಚಡ ಹೊಡಿಯೋದಿಲ್ಲ, ಆತರ ಕ್ಲೀನ್ ಆಗಿ ಇಟ್ಕೊಂಡಿಲ್ಲ ಅಂದ್ರೆ ಈ ಪ್ರಾಬ್ಲಮ್ ಅವ್ರಿಗೆ ಜಾಸ್ತಿ ಆಗಿ ಬರ್ತದೆ. ಸುತ್ತಮುತ್ತ ಕ್ಲೀನ್ ಆಗಿ ಇಡಬೇಕಾಗುತ್ತೆ. ಎಲ್ಲೆಲ್ಲಿ ಕಸ ಸ್ವಲ್ಪ ಕೊಳತಿರೋ ಪದಾರ್ಥಗಳು ಇರ್ತವೆ ಅಲ್ಲಿ ಸುಳಿ ನೋಣಗಳಿಗೆ ಅನುಕೂಲ ಆಗುತ್ತೆ, ಅನುಕೂಲ ಜಾಸ್ತಿ ಅಭಿವೃದ್ಧಿ ಆಗೋದಕ್ಕೆ. ಹೌದು, ಎಲ್ಲೆಲ್ಲಿ ತೋಟಗಳು ಸ್ವಲ್ಪ ಸ್ವಚ್ಛವಾಗಿರ್ತವೆ ಅಂತ ಕಡೆ ಕಡಿಮೆ ಆಗುತ್ತೆ. ಇನ್ನು ಸುಳಿ ನೋಣಕ್ಕೆ ನಾವು ಏನು ಕ್ರಮ ಅನುಸರಿಸಬೇಕು ನಿರ್ವಹಣೆಗೆ? ಇದು ಮೇನ್ ಆಗಿ ಯೂಶುವಲ್ ಆಗಿ ಏನ್ ಮಾಡ್ತೀವಿ, ಕಲೆಕ್ಷನ್ ಅಂಡ್ ಡಿಸ್ಟ್ರಕ್ಷನ್, ಇದು ಒಂದು ತುಂಬಾ ಇದು ವರ್ಕ್ಔಟ್ ಆಗುತ್ತೆ. ನಾವು 1 ಲೇಬರ್ ಅವ್ರ 2 ಲೇಬರ್ ಬಿಟ್ಟು ಅದು ಎಲ್ಲೆಲ್ಲಿ ಇನ್ಫೆಕ್ಷನ್ ಆಗಿರ್ತದೆ ಅದೆಲ್ಲ ರಿಮೂವ್ ಮಾಡಬಹುದು. ಒಂದು ಬಕೆಟ್ ಇಟ್ಕೊಂಡು ಅದ್ರಲ್ಲಿ ಕೆಮಿಕಲ್ಸ್ ರೋಗರ್ ಡೈಮೋಥಿಯಂಟ್ ಅಂತ ಹೇಳ್ತೀವಿ, ಅದು ಒಂದು 1.5 ml 1 ಲೀಟರ್ ಹಾಕೊಂಡು ಒಂದು ಬಕೆಟ್ ಅಲ್ಲಿ ಮಿಕ್ಸ್ ಮಾಡಿ ಇನ್ಸೆಕ್ಟಿಸೈಡ್ ಇಡಬೇಕು. ಮತ್ತೆ ಈ ಶೂಟ್ಸ್ ಎಲ್ಲ ಕಲೆಕ್ಟ್ ಮಾಡ್ತೀವಲ್ಲ ಅದೆಲ್ಲ ಅದ್ರಲ್ಲಿ ಹಾಕ್ಬಿಟ್ಟು ಅದು ನಾವು ಇದು ಮಾಡಬೇಕು. ಬಿಕಾಸ್ ಇದು ಒಂದು ಕಿಲ್ ಮಾಡೋದು ಅಷ್ಟು ಈಸಿ ಇಲ್ಲ, ಹಾಗೆ ಒಳಗಡೆ ನೀವು ಎಲ್ಲಿ ಒಂದು ತೆಗೆದ್ಬಿಟ್ಟು ಪಕ್ಕದಲ್ಲಿ ಇಟ್ಟಿದ್ರಿಂದ ಅದರಿಂದ ಪೀಪಾ ಬಂದು ಮತ್ತೆ ತಿರ್ಗಾ ತಾಯಿ ಹುಳು ಬಂದ್ಬಿಡ್ತದೆ ಒಳಗಡೆ. ಅದಕ್ಕೆ ನಾವು ಒಂದು ಬಕೆಟ್ ಅಲ್ಲಿ ಇಡೀ ಸುಳಿನೇ ಕಿತ್ತು ಅಲ್ಲಿ ಹಾಕಬೇಕು, ಅದು ಒಂದು ಮಾಡಬಹುದು. ಇಲ್ಲ ಅಂದ್ರೆ ಸ್ಪ್ರೇ ಒಂದು ಡೈಮೋಥಿಯೇಟ್ 1.5 ml ಒಂದು ಪ್ರತಿ ಲೀಟರ್ ವಾಟರ್ಗೆ ಮಿಕ್ಸ್ ಮಾಡಿ ಒಂದು ಸ್ಪ್ರೇ ಕೂಡ ಸಿಂಪರಣೆ ಮಾಡಬೇಕು. ಎಲ್ಲ ಸುಳಿಯಲ್ಲಿರುವಂತ ಎಲೆಗಳು ಅಕ್ಟೋಬರ್ ಮಂತ್ ಅಲ್ಲಿ ನಾವು ನೋಡ್ತಾ ಇರಬೇಕು. ಇಲ್ಲಿ ನಾವು ಪ್ರಮುಖ ಕೀಟಗಳು ಮ್ಯಾನೇಜ್ಮೆಂಟ್ ನಿರ್ವಾಗ ಹೇಗೆ ಮಾಡುದು ಅಂದ್ರೆ ಮಾನಿಟರಿಂಗ್ ಒಂದು ತುಂಬಾ ಇಂಪಾರ್ಟೆಂಟ್. ಎವ್ರಿ 10 ಡೇಸ್ ಒನ್ಸ್ ನಾವು ಒಂದು ಫೀಲ್ಡ್ ನೋಡ್ತಾ ಇರಬೇಕು ಅಲ್ಲಿ ಏನು ಪ್ರಾಬ್ಲಮ್. ಚಿಕ್ಕ ಚಿಕ್ಕ ಗಿಡಗಳಲ್ಲಿ ಒಂದು 10% 20% ಆ ತರ ಪ್ರಾಬ್ಲಮ್ ಇರುವಾಗ ನಾವು ನೋಡಿದ್ವಿ ಅಂದ್ರೆ ವಿತೌಟ್ ಕೆಮಿಕಲೇ ತುಂಬಾ ಕಂಟ್ರೋಲ್ ಅದು ಒಂದು ತುಂಬಾ ಕಂಟ್ರೋಲ್ ಮಾಡಿದ್ರೆ ಗುರ್ಸೆ ಅವನ್ನೇ ಕಿತ್ತು ನಾವು ನಾಶ ಮಾಡಬಹುದು. ಹೌದು, ಸುಳಿಗಳನ್ನ ಬಟ್ ನಾವು ಅದು ನೋಡಿಲ್ಲ ಅದು ಫುಲ್ ರೆಡ್ ಆಗಿ ಬಿಟ್ಟಿದೀವಿ, ಆದ್ಮೇಲೆ ನಮಗೆ ಕೆಮಿಕಲ್ ಅವಶ್ಯಕತೆ ಆಗುತ್ತೆ. ಇಲ್ಲ ಅಂದ್ರೆ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ನಾವು ಅದೇ ಕಡಿಮೆ ಮಾಡಬಹುದು. ಸುಳಿನೋಣದ ಹಾವಳಿನೂ ಕೂಡ ಮಳೆ ನಿಂತ ಮೇಲೆ ಹೆಚ್ಚಾಗುವಂತ ಒಂದು ಹಾವಳಿ ಇದು, ಆಗ ನಾವು ಗಮನಿಸಲೇಬೇಕಾಗತ್ತೆ ತೋಟದಲ್ಲಿ ಅಲ್ವಾ. ಇನ್ನೊಂದು ಸಾಮಾನ್ಯವಾಗಿ ಎಲ್ಲ ಬೆಳೆಗಳಲ್ಲೂ ಇದನ್ನ ಕೇಳ್ತೀವಿ, ಬೇರು ಹುಳು. ಏಲಕ್ಕಿನೂ ಬಿಡಲ್ಲ ಇದು, ಯಾವ ಕಾಲದಲ್ಲಿ ಹೆಚ್ಚ ಬರುತ್ತೆ ಬೇರು ಹುಳು? ಹೌದು, ನೀವು ಹೇಳಿರುವಾಗ ಅದು ಒಂದು ಪಾಲಿಫೆಗಸ್ ಪೆಸ್ಟ್ ಅಂತ ಹೇಳ್ತೀವಿ, ಬಟ್ ಇದ್ರಲ್ಲಿ ಅದು ಒಂದು ಜನರಲ್ ಆಗಿ ಅದು ವೈಟ್ ಗ್ರಬ್ ಅಂತ ಹೇಳ್ತಾರೆ, ಬಟ್ ಇದು ಕಾಡಮಮ್ ಅಲ್ಲಿ ಬರೋದು ಸ್ವಲ್ಪ ಡಿಫ್ರೆಂಟ್. ಇದು ಚಿಕ್ಕದಾಗಿ ಇರುತ್ತದೆ, ಇದು ಸ್ಪೆಸಿಫಿಕ್ ಆಗಿ ಕಾಡಮು ಮತ್ತೆ ಇದು ಬಿಟ್ಟು ಇನ್ನೊಂದು ಎರಡು ಮೂರು ಕ್ರಾಪ್ಗಳಲ್ಲಿ ಬರೋದು. ಇದು ಬೇಸ್ ಲಿಫ್ಟ್ ಅಂತ ಹೇಳ್ತೀವಿ, ಇದು ಡಿಫ್ರೆಂಟ್ ಫ್ರಮ್ ನಾರ್ಮಲ್ ಆಗಿ ಬರೋ ವೈಟ್ ಗ್ರಬ್ಲಿಂದ ಇದು ಡಿಫ್ರೆಂಟ್. ಇದು ಸೊ ಇದು ಬೇರು ಹುಳ, ಇದು ಬಂದು ಹೊಸ ಬೇರುಗಳೆಲ್ಲ ಏಲಕ್ಕಿಯಲ್ಲಿ ಬರುವಾಗ ಮಳೆ ಆದ್ಮೇಲೆ ಜಸ್ಟ್ ಅಕ್ಟೋಬರ್ ನವೆಂಬರ್ ಇದೇ ಟೈಮಲ್ಲಿ ಶುರು ಆಗೋದು. ದಟ್ ಟೈಮ್ ಏನಾಗುತ್ತೆ, ಹೊಸ ಬೇರುಗಳೆಲ್ಲ ಬಂದು ಫುಲ್ ನಾವು ಆವಾಗ ಎರ್ತಿಂಗ್ ಅಪ್ ಮಾಡ್ತೀವಿ, ಮಣ್ಣಾಗ್ತೀವಲ್ವಾ, ಆವಾಗ ಇದು ಸ್ವಲ್ಪ ಜಾಸ್ತಿ ಕಾಣ್ತದೆ ಆ ಕಡೆ. ಇದು ಒಂದು ರೂಟ್ ಗ್ರೋತ್, ಫುಲ್ ರೂಟ್ಗಳಲ್ಲಿ ತಿನ್ಬಿಡ್ತದೆ. ಎಳೆ ಬೇರುಗಳನ್ನ ಅಥವಾ ಎಲ್ಲ ಬೇರುಗಳನ್ನ? ಎಲ್ಲ ಬೇರುಗಳಿಗೆ ತಿನ್ಬಿಡ್ತದೆ. ಮೋಸ್ಟ್ಲಿ ಇದು ಮಾನಿಟರ್ ಮಾಡ್ತಾ ಇರಬೇಕು. ಮತ್ತೆ ಇದು ರೂಟ್ ಗ್ರೋತ್ ಪ್ರಾಬ್ಲಮ್ ಪ್ಲಾಂಟ್ ಅಲ್ಲಿ ಇದೆ ಅಂದ್ರೆ ಅದು ಫುಲ್ ಒಂದು ಹಲ್ದಿ ಆಗುತ್ತೆ, ಎಳೆಗಳೆಲ್ಲ ಹಲ್ದಿ ಆಗುತ್ತೆ, ಶೂಟ್ಸ್ ಚೆನ್ನಾಗಿ ಬರಲ್ಲ, ಫುಲ್ ಓಪನ್ ಆಗಿ ಇರೋದಾಗ ಕಾಣ್ತದೆ, ಹೈಟ್ ಬರಲ್ಲ. ಸೊ ಆತರ ಪ್ರಾಬ್ಲಮ್ ಇದೆ ಅಂದ್ರೆ ಇದು ಒಂದು ಜಂತು ಹುಳಗೂ ಬರ್ತದೆ, ಬಟ್ ಈ ಕಡೆ ಇದು ಬರ್ತದೆ. ಬಟ್ ಈ ನಾವು ಏನ್ ಮಾಡ್ಬೇಕಂದ್ರೆ ಫುಲ್ ಮಣ್ಣು ತೆಗೆದ್ಬಿಟ್ಟು ಬೇರೆಲ್ಲ ನೋಡ್ಬೇಕಾಗುತ್ತೆ ಏನ್ ಪ್ರಾಬ್ಲಮ್ ಇದೆ, ಅದ್ರಲ್ಲಿ ಜಂತು ಹುಳ ಪ್ರಾಬ್ಲಮ್ ಇಲ್ಲವಾ, ಇದು ರೂಟ್ ಗ್ರಬ್ ಪ್ರಾಬ್ಲಮ್. ಅಲ್ಲಿ ರೂಟ್ ಗ್ರಬ್ ಕಾಣ್ತದೆ ಚಿಕ್ಕ ಚಿಕ್ಕದಾಗಿ ವೈಟ್ ಕಲರ್ ಅಲ್ಲಿ ಮರಿಗಳನ್ನು ಕಾಣ್ತದೆ ಅದು. ಸೊ ಅದು ನೋಡಿಬಿಟ್ಟು ಮತ್ತೆ ಇದು ಪ್ರಾಬ್ಲಮ್ ಇದೆ ಅಂದ್ರೆ ನಮಗೆ ಕ್ಲೋರಿಪೈರಿಫಾಸ್ ಕೆಮಿಕಲ್, ಅದೊಂದು 2 ml ಒಂದು ಲೀಟರ್ ವಾಟರ್ಗೆ ಮಿಕ್ಸ್ ಮಾಡಿ ಫುಲ್ ಮಣ್ಣು ಸುತ್ತಿಗೆ ಡ್ರೆಂಚಿಂಗ್ ಮಾಡಬೇಕು, ಮಣ್ಣಿಗೆ ಹಾಕಬೇಕು. ಆ ತರ ಮಾಡುವಾಗ ನಮಗೆ ಇದು ಕಂಟ್ರೋಲ್ ಸಿಗುತ್ತೆ. ಇದು ಜಾಸ್ತಿ ನಮ್ಮ ಕಡೆ ಜಾಸ್ತಿ ಕಾಣಲ್ಲ, ಬೇರೆ ಕಡೆ ಇಡುಕಿ ಮತ್ತೆ ಕಡೆ ಎಲ್ಲ ನಮಗೆ ಇದು ಪ್ರಾಬ್ಲಮ್ ಜಾಸ್ತಿ ಇರ್ತದೆ. ಅಂದ್ರೆ ಈ ಕ್ಲೋರೋಫೈರಿಫಾಸ್ ಬಳಸೋದ್ರಿಂದ ಗೆದ್ಲನು ಕೂಡ ನಿಯಂತ್ರಣಕ್ಕೆ ಬರುತ್ತೆ. ಒಂದ್ ವೇಳೆ ಗೆದ್ಲು ಏನಾದ್ರೂ ಇದ್ರೆ ಈ ತರಗೆಲೆಗಳು ಅದೆಲ್ಲ ಇರುತ್ತೆ, ಅದಕ್ಕೆ ಕೆಲವು ಸಂದರ್ಭದಲ್ಲಿ ಒಣ ವಾತಾವರಣದಲ್ಲಿ ಗೆದ್ಲು ಬರೋ ಸಾಧ್ಯತೆ ಇರುತ್ತೆ, ಅದು ನಿಯಂತ್ರಣಕ್ಕೆ ಬರುತ್ತೆ. ಈ ರೀತಿ ನಾವು ಏಲಕ್ಕಿನಲ್ಲಿ ಬೇರು ಹುಳುಗಳನ್ನು ನಿರ್ವಹಣೆ ಮಾಡ್ಬೋದು. ಕರಿಮೆಣಸು ನಮ್ಮ ಮುಖ್ಯವಾದ ಇನ್ನೊಂದು ಸಾಂಬಾರ ಬೆಳೆ. ಕರಿಮೆಣಸಿನಲ್ಲಿ ಕಂಡುಬರುವಂಥ ಮುಖ್ಯವಾದ ಕೀಟಪೀಡುಗಳು ಯಾವ್ಯಾವ ಅಂತೀರ ಡಾಕ್ಟರ್ ಬಾಲಾಜಿ ಅವರೇ? ಕರಿಮೆಣಸು ಅಂದರೆ ಇದರಲ್ಲಿ ಪ್ರಮುಖವಾಗಿ ಗಾಲ್ ಮಿಜ್ ಅಂತ ಹೇಳ್ತೀವಿ ಫಸ್ಟ್, ಅದು ನರ್ಸರಿಲಿ ಬರೋದು. ಗಂಟು ನೋಡ ಅಂತ ಹೇಳ್ತೀವಿ. ಇನ್ನೊಂದು ಥ್ರಿಪ್ಸ್, ಈ ಥ್ರಿಪ್ಸ್ ಡಿಫ್ರೆಂಟ್ ಆಗಿ ಇರುತ್ತೆ, ಎಲೆಕ್ಕೆ ಬರೋದು ಬೇರೆ ಥ್ರಿಪ್ಸ್, ಇದು ಬರೋದು ಬೇರೆ. ಇದು ಸ್ವಲ್ಪ ಬ್ಲಾಕ್ ಕಲರ್ ಆಗಿ ಇರುತ್ತದೆ, ಎಲೆಗಳಲ್ಲಿ ಬರೋದು. ಮೂಣ ಒಂದು ಮೀಲಿಬಗ್ ಅಂತ ಹೇಳ್ತೀವಿ, ಮೀಲಿಬಗ್. ಇದು ಒಂದು ರೂಟಲ್ಲಿ ಬರ್ತದೆ, ಶೂಟ್ಸ್ಲಿ ಬರ್ತದೆ, ಎಲೆಗಳಲ್ಲಿ ಬರ್ತದೆ, ಇಲ್ಲ ಕಡೆ ಬರ್ತದೆ, ಸ್ಪೈಕ್ಸ್ ಕೂಡ ಬರ್ತದೆ. ಸೊ ಒಂದೊಂದು ತರ ಸ್ಪೀಶೀಸ್ ಇರುತ್ತದೆ. ಮೀಲಿಬಗ್ಸ್ ಬೇರೆ ರೀತಿ ಬರುತ್ತೆ. ಇನ್ನೊಂದು ಸ್ಕೇಲ್ ಇನ್ಸೆಕ್ಟ್ಸ್ ಅಂತ ಹೇಳ್ತೀವಿ, ಇದು ತುಂಬಾ ಕಾಮನ್. ಓಲ್ಡ್ ಆರ್ಚರ್ಡ್ಸ್ ನಮಗೆ ಗೊತ್ತೇ ಆಗಲ್ಲ, ಕೆಲ ಟೈಮ್ ಗೊತ್ತೇ ಆಗಲ್ಲ, ವೆರಿ ಸೈಲೆಂಟ್ ಆಗಿರುತ್ತದೆ. ಮತ್ತೆ ಓಲ್ಡ್ ಥಿಕ್ ವೈನ್ಸ್ ಇದೆ ಅಂದ್ರೆ ಕೆನಪಿ ದೊಡ್ಡದಾಗಿದೆ, ಅದ್ರಲ್ಲಿ ನಮ್ಗೆ ಕಾಣಕ್ಕೆ ಜಾಸ್ತಿ ಬರೋದು ಸ್ಕೇಲ್ಸ್. ಈಗ ಗಂಟು ನಾಣ ಅಂತ ತಾವು ಹೇಳಿದ್ರಿ, ಈ ಕರಿಮೆಣಸಿನಲ್ಲಿ ಯಾವ ಕಾಲದಲ್ಲಿ ಇದು ಹೆಚ್ಚಾಗಿ ಕಂಡುಬರುತ್ತೆ? ಇದು ಮೋಸ್ಟ್ಲಿ ನಮಗೆ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಅಗೇನ್ ದ ಸೇಮ್ ಟೈಮ್, ಅದು ಮಳೆ ಆದ್ಮೇಲೆ. ಕೆಲವರು ನರ್ಸರಿ ಮಾಡೋದ್ರು ಇರ್ತಾರೆ, ಸೊ ಅದರಲ್ಲಿ ಬರೋದು 1-2-3 ಎಲೆಗಳು ಚೆನ್ನಾಗಿ ಬರ್ತದೆ, ಹೊಸ ಎಲೆಗಳು ಬರ್ತದೆ. ಆ ಎಲೆಗಳಲ್ಲಿ ಇದು ಗಾಲ್ ಮಿಜ ಅಂತ, ಅದು ನೋನಾ ಟೈಪ್ ಅದೇ ಮುಟ್ಟೆ ಇಡ್ತದೆ, ಮತ್ತೆ ಅದು ಒಂದು ಮ್ಯಾಗಟು ಅಲ್ಲಿ ತಿನ್ಬಿಟ್ಟು ಗಂಟ ಹತ್ರ ಆಗ್ಬಿಡ್ತದೆ, ಗಾಲ್ಸ್ ಫಾರ್ಮ್ ಆಗುತ್ತೆ, ಎಲೆಗಳಲ್ಲಿ ಬರ್ತದೆ, ಮತ್ತೆ ಅದರಿಂದ ಹೊಸ ಶೂಟ್ಸ್ ಬರ್ತದಲ್ಲವ, ಹೊಸ ಚಿಗುರು ಚಿಗುರು ಬರ್ತದೆ. ಇಲ್ಲಾಂದ್ರೆ ನರ್ಸರಿಯಲ್ಲಿ ಬರೋದು ಒಂದು ಲೀಡಿಂಗ್ ಅಂತ ಶೂಟ್ ಮುಂದೆ ಹೋಗುತ್ತೆ, ಅದು ಫುಲ್ ದಬ್ಬದಾಗ್ಬಿಡ್ತದೆ. ಸೊ ಅದು ಮತ್ತೆ ಅದು ಫರ್ದರ್ ಗ್ರೋತ್ ಆಗಲ್ಲ, ಅದು ಅಲ್ಲಿ ನಿಲ್ತು ಬಿಡ್ತದೆ. ಸೊ ಅದು ನ್ಯೂ ಫ್ಲೇಶಸ್ ಮೇನ್ ಆಗಿ ಅಟ್ಯಾಕ್ ಮಾಡೋದು, ಹೊಸ ಬೆಳೆಗಿರೋದು ಅಟ್ಯಾಕ್ ಮಾಡೋದು. ಇದು ಮತ್ತೆ ಅದು ಎಲೆಗಳೆಲ್ಲ ದಬ್ಬದಾಗುತ್ತೆ. ಇದು ಗಂಟು ನೋಣದ ಒಂದು ಲಕ್ಷಣಗಳು. ಇನ್ನು ನಿರ್ವಹಣೆಗೆ ಏನು ಕ್ರಮ ಅನುಸರಿಸ್ಬೋದು ಅಂತೀರಿ? ಇದಕ್ಕೆ ನಾವು ಅದೇ ಸೇಮ್, ನಾನು ಕಲೆಕ್ಷನ್ ಆ್ಯಂಡ್ ಡಿಸ್ಟ್ರಕ್ಷನ್ ಅಂತ ಹೇಳಿದೀನಿ ಅಲ್ವಾ, ಅದು ಫಸ್ಟೇ ನಾವು ಮಾನಿಟರ್ ಮಾಡಿ ಕರೆಕ್ಟಾಗಿ ಮುಂದೆ ನೋಡಿದೀವಿ ಅಂದರೆ, ಒಂದು ಬಕೆಟಲ್ಲಿ ಡೈಮತ್ತು ಇಟ್ಟು ಒಂದು ಕೆಮಿಕಲ್ ಇಟ್ಕೊಂಡು ಮತ್ತೆ ಇನ್ಫೆಸ್ಟೆಡ್ ಶೂಟ್ಸ್ ಲೀವ್ಸ್ ಎಲೆಗಳು ಅದಗಳೆಲ್ಲ ಕಟ್ ಮಾಡಿ ಅದರಲ್ಲಿ ಇಡ್ಬೋದು ಸ್ಟಾರ್ಟಿಂಗಲ್ಲಿ ನೋಡಿದೀವಿ ಅಂದರೆ. ಮತ್ತೆ ಜಾಸ್ತಿ ಆಗಿ ಬಿಟ್ಟಿದೆ ಅಂದರೆ 2 ಸಾರಿ ಸ್ಪ್ರೇ ಮಾಡಬೇಕಾಗುತ್ತೆ. ಒಂದು ಡೈಮತ್ತು ಇಟ್ಟು 1.5 ml 1 ಲೀಟರ್ಗೆ, ಇನ್ನೊಂದು ಫಾಲೋಡ್ ಬೈ ಒಂದು 15 ದಿನ ಇಲ್ಲ 20 ದಿನ ಬಿಟ್ಟು ನೀಮ್ ಆಯಿಲ್ ಅಂತ ಸಿಕ್ಕುತ್ತೆ. ನೀಮ್ ಆಯಿಲ್ ಒಂದು ಅಜೈಡ್ರಾಕ್ಟಿನ್ ಒಂದು 1500 PPM ಇರಬೇಕು, ಅದು ಮಾರ್ಕೆಟಲ್ಲಿ ಸಿಕ್ಕುತ್ತೆ ನಿಮಗೆ. ಸೊ 1500 PPM ಇರೋದು ಒಂದು 5 ml ಒಂದು ಲೀಟ್ರ್ಗೆ ಹಾಕಿ ಅದು ಒಂದು ಸ್ಪ್ರೇ ಮಾಡ್ಬೋದು. ಸೊ 2 ಸಾರಿ ಕಂಟಿನ್ಯೂ ಸ್ಪ್ರೇ ಮಾಡಬೇಕು. ನಿಮ್ದು ನರ್ಸರಿಯಲ್ಲಿ ಇನ್ನೂ ಪ್ರಾಬ್ಲಮ್ ಕಂಟಿನ್ಯೂ ಆಗ್ತಾ ಇದೆ ಅಂದರೆ ನೆಕ್ಸ್ಟ್ ಇಯರ್ ಕೂಡ ಈ ಪೀರಿಯಡ್ ಅಲ್ಲಿ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಅಲ್ಲಿ ಒಂದು 2 ಸ್ಪ್ರೇ ನಾವು ಹಾಕ್ಲೇಬೇಕು. ನೀವು ಕಂಟಿನ್ಯೂಸ್ ಆಗಿ 2 ವರ್ಷ ನೀವು ಮಾಡಿದಿರಿ ಅಂತ ನೆಕ್ಸ್ಟ್ ವರ್ಷ ಅದು ಕಂಪ್ಲೀಟ್ ಆಗಿ ಇದಾಗುತ್ತೆ. ಅಂದ್ರೆ ಇದು ಸಸಿ ಮಡಿನಲ್ಲೇ ಬರೋದು, ಮುಖ್ಯ ಬೆಳೆಗೆ ಬರೋದಿಲ್ವಾ? ಫೀಲ್ಡ್ ಗೆ ಬರುತ್ತದೆ, ಯಂಗ್ ವೈನ್ಸ್ ಜಾಸ್ತಿ ಇರೋದು. ಬಟ್ ಜಾಸ್ತಿ ಪ್ರಾಬ್ಲಮ್ ಬರೋದು ನರ್ಸರಿಲಿ ಜಾಸ್ತಿ ಬರೋದು. ಸಸಿಗಳು ಮಾಡ್ಕೊಳ್ಳುವಾಗಲೇ ಇದು ಸಮಸ್ಯೆ ಜಾಸ್ತಿ, ಬಿಕಾಸ್ ಅದು ಗಿಡನೇ ಬರಕ್ಕೆ ಬಿಡಲ್ಲ. ಅದು ಇದು ಒಂದು ಫೀಲ್ಡ್ ಅಲ್ಲಿ ಇರೋದು ವೈನ್ಸ್ ಒಂದು ಸ್ವಲ್ಪ ಅದು ಟಾಲರೇಟ್ ಮಾಡುತ್ತದೆ, ಆ ಪ್ರಾಬ್ಲಮ್ ಇದೆ ಅಂದ್ರೆ ಅಷ್ಟು ಅದಕ್ಕೆ ತೊಂದರೆ ಬರಲ್ಲ. ಬಟ್ ನರ್ಸರಿಲಿ ಇರೋದು ಆ ಗಿಡ ಕಂಪ್ಲೀಟ್ ಆಗಿ ಕಂಪ್ಲೀಟ್ ಆಗಿ ಒಂದು ಚಿಕ್ಕ ಗಿಡ ಇದೆ ಅಂದ್ರೆ ಅದು ಚತ್ತು ಹೋಗುತ್ತೆ. ಇದು ಗಂಟು ನೋಣದ ಬಗ್ಗೆ ಆಯಿತು. ಇನ್ನೊಂದು ಕರಿಮೆಣಸಿನಲ್ಲಿ ತಾವು ತಿಳಿಸಿದ್ದು ಥ್ರಿಪ್ಸ್ ಅಂತ ಅಂದು, ಈ ಥ್ರಿಪ್ಸ್ಗಳು ಕರಿಮೆಣಸಿನಲ್ಲಿ ಯಾವ ಕಾಲದಲ್ಲಿ ಕಂಡು ಬರ್ತವೆ? ಇದು ಸಮ್ಮರ್ ಟೈಮ್ಲಿ ಬರೋದು, ಬೇಸಿಕಲಿ ಒಂದು ಮಾರ್ಚ್ ಟು ಏಪ್ರಿಲ್. ಇದು ನರ್ಸರಿಲಿ ಬರುತ್ತದೆ ಮತ್ತು ಮೇನ್ ಫೀಲ್ಡ್ ಅಲ್ಲಿ ಬರುತ್ತದೆ. ಸೊ ಇದು ಬಂದು ಏನು ಆಗುತ್ತೆ, ಒಂದು ಹೊಸ ತಳಿಗಳು ಹೊಸ ಲೀಫ್ಗಳು ಬರುವಾಗ ಹೊಸ ಎಲೆಗಳು ಬರುವಾಗ ಅದಕ್ಕೆ ಒಂದು ಬ್ಲ್ಯಾಕ್ ಕಲರ್ ಥ್ರಿಪ್ಸ್ ಒಂದು ಸ್ವಲ್ಪ ಇದು ಇರ್ತದೆ, ಕಪ್ಪು ಅದು ಒಂದು ಎಲೆಗಳ ಮೇಲೆ ಮಾರ್ಜಿನಲ್ ಮಾತ್ರ ಮುಟ್ಟೆ ಇಡ್ತದೆ, ಒಂದು ಪಂಚ್ ತರ ಮಾಡ್ತದೆ ಲೀವ್ಸ್ ಅಲ್ಲಿ ಮಾರ್ಜಿನಲ್ಲಿ ಮಾತ್ರ. ಮತ್ತೆ ಅದು ಏನಾಗುತ್ತೆ, ಆ ಮಾರ್ಜಿನಲ್ಲಿ ಡ್ಯಾಮೇಜ್ ಆಗಿದ್ಮೇಲೆ ಆ ಮಾರ್ಜಿನ್ ಎಲ್ಲ ರೋಲ್ ಆಗಿ ಒಂಥರ ಗಾಲ ಹತ್ರ ಫಾರ್ಮ್ ಆಗಿಬಿಡ್ತದೆ. ಅದು ಕೆಲವು ರೈತರಿಗೆ ಗೊತ್ತಾಗಿರ್ತದೆ, ಅದು ಅವರು ನೋಡಿರ್ತಾರೆ. ಸೊ ಅದು ಒಂದು ಮಾರ್ಜಿನಲ್ ಗಾಲ್ ಅಂತ ಹೇಳ್ತೀವಿ, ಅದೇ ಒಂದು ಲಕ್ಷಣ ಇದು ಫೀಲ್ಡ್ ಅಲ್ಲಿ ಎಲ್ಲ ನರ್ಸರಿಯಲ್ಲಿ. ಎಲೆಗಳು ಏನಾದ್ರು ಮಡಚ್ಕೊಳ್ತಾವ ಇದು ಆದಾಗ? ಎಲೆಗಳು ಏನು ಆಗಲ್ಲ, ಅದು ಆತ್ರನೇ ಇರ್ತದೆ, ಬಟ್ ಏನು ಆಗಲ್ಲ ಎಲೆ ಅಂಚಿನಲ್ಲಿ ಮಾತ್ರ. ಹೌದು, ಇದು ಜಾಸ್ತಿ ಪ್ರಾಬ್ಲಮ್ ಯಾವಾಗ ಬರ್ತಿದೆ ಅಂದ್ರೆ ಟಿಪ್ ಲೀಡರ್ ಶೂಟ್ ಅಲ್ಲಿ ಟಿಪ್ ಲೀಫ್ ಅಲ್ಲಿ ಆಗಿಬಿಟ್ಟಿದೆ ಅಂದ್ರೆ ನೆಕ್ಸ್ಟ್ ಫರ್ದರ್ ಗ್ರೋತ್ ಆಗೋದಕ್ಕೆ ಪ್ರಾಬ್ಲಮ್ ಆಗುತ್ತೆ, ನಿಲ್ತೋಗ್ಬಿಡ್ತದೆ. ಇಲ್ಲ ಅಂದ್ರೆ ಬೇರೆ ಕಡೆ ಏದೋ ಒಂದು ಆಗುತ್ತೆ, ಅದು ಸ್ವಲ್ಪ ಒಂಥರ ಮಾಲ್ಫಾರ್ಮೇಷನ್ ಆಗ್ಬಿಡ್ತದೆ ಆ ಕಡೆ, ಸರಿಯಾಗಿ ಕಾಣಲ್ಲ. ಕೆಲವು ವೈನ್ಸ್ ಗಳು ಏನಾಗುತ್ತೆ, ಅದು ಗ್ರೋತ್ ಆಗ್ತಾ ಇರ್ತದೆ ಬಟ್ ಲೀಫ್ ಹಾಗೆ ಇರ್ತದೆ. ಇನ್ನ ಈ ಥ್ರಿಪ್ಸ್ ಗಳ ನಿರ್ವಹಣೆಯನ್ನ ಹೇಗೆ ಮಾಡಬಹುದು ಅಂತೀರಿ? ಇದಕ್ಕೆ ನಾವು 2 ಕೆಮಿಕಲ್ ಇದೆ ಸ್ಪ್ರೇ ಮಾಡಿ ಕಂಟ್ರೋಲ್ ಮಾಡ್ಬೋದು. ಬಟ್ ಇದು ಕರೆಕ್ಟ್ ಆಗಿ ಮಾರ್ಚ್ ಮಂತ್ಲಿಂದ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಮಾರ್ಚ್ಲಿಂದ ಏಪ್ರಿಲ್ ಡೈಮೆಥೇಟ್ ಹೇಳಿದ್ದೀನಿ, ಅದು ಅದು ಇದು ಸಕ್ಕಿಂಗ್ ಪೆಸ್ಟ್, ಸಕ್ಕಿಂಗ್ ಪೆಸ್ಟ್ಗೆಲ್ಲ ಇದು ಡೈಮೆಥೇಟ್ ಒಂದು ರೆಕಮೆಂಡ್ ಮಾಡ್ತೀವಿ. ಡೈಮೆಥೇಟ್ 1.5 ml 1 ಲೀಟ್ರ್ಗೆ, ಇಲ್ಲ ಅಂದರೆ ಇಮಿಡಾಕ್ಲೋಪ್ರಿಡ್ ಅದು ಒಂದು 17.8 SL ಅಂತ ಹೇಳಿದ್ವಿ, ಅದು ಕಾನ್ಸಂಟ್ರೇಷನಲ್ಲಿ 0.3 ml 0.3 to 0.4 ml ವರೆ 1 ಲೀಟ್ರ್ಗೆ ಹಾಕಿ ಸ್ಪ್ರೇ ಮಾಡ್ಬೋದು. ಇದು ಒಂದು ಯಂಗ್ ವೈನ್ಸ್ ಅಲ್ಲಿ ಜಾಸ್ತಿ ಪ್ರಾಬ್ಲಮ್ ಇರೋದು, ಅದಕ್ಕೆ ನಾವು ಒಂದು ಈ ಟೈಮ್ ಅಲ್ಲಿ ನಾವು ನೋಡ್ತಾ ಇರಬೇಕು. ಕರೆಕ್ಟ್ ಆಗಿ ಒಂದು ಸ್ಪ್ರೇ ನಾವು ಮಾಡಲೇಬೇಕಾಗುತ್ತೆ. ಮಾರ್ಚ್ ಏಪ್ರಿಲ್ ಅಲ್ಲಿ ಬಳ್ಳಿಗಳನ್ನು ಗಮನಿಸ್ತಾ ಇರಬೇಕು, ಎಳೆ ಬಳ್ಳಿಗಳನ್ನು ಗಮನಿಸಿ ಸಿಂಪಡಣೆ ಕೊಡಬೇಕಾಗುತ್ತೆ. ಅಂದ್ರೆ ಇಮಿಡಾಕ್ಲೋಪ್ರಿಡ್ ಮತ್ತೆ ಡೈಮೆಥೇಟ್ ಒಂದು ಕೆಮಿಕಲ್ ನಾವು ವ್ಯವಸ್ಥೆ ಮಾಡಿ ಇದು ಮಾಡಬಹುದು. ಇನ್ನೊಂದು ತಾವು ತಿಳಿಸಿದ್ದು ಮಿಲಿ ಬಗ್ಸ್ ಅಂತ, ಬಿಳಿ ಹಿಟ್ಟಿನ ತಿಗಣೆ ಅಂತೀವಿ, ಇದು ಯಾವ ಕಾಲದಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ ಈ ಕರಿಮೆಣಸಿನಲ್ಲಿ? ಇದು ಮಳೆಗಾಲ ಆದ್ಮೇಲೆ, ಪೋಸ್ಟ್ ಮಾನ್ಸೂನ್ ಪೀರಿಯಡ್ ಅಂತ ಹೇಳ್ತೀವಿ, ಮಳೆಗಾಲ ಆದ್ಮೇಲೆ ನವೆಂಬರ್ಲಿಂದ ಸ್ಟಾರ್ಟ್ ಆಗುತ್ತೆ. ಬಟ್ ಅಪ್ ಟು ಮೇ ಜೂನ್ ಜುಲೈ ವರೆಗೆ ಕೂಡ ಇರ್ತದೆ. ಕೆಲವು ಟೈಮಲ್ಲಿ ನೀವು ಥ್ರೂ ಔಟ್ ದ ಇಯರ್ ಸಮ್ಟೈಮ್ಸ್ ನೋಡ್ಬೋದು. ಇದು ಬಂದು ಆಕ್ಚುಲಿ ರೂಟ್ಸ್ ಇನ್ಫೆಸ್ಟ್ ಮಾಡ್ತದೆ, ಮತ್ತೆ ಶೂಟ್ ಅಲ್ಲಿ ಬರ್ತದೆ, ಲೀವ್ಸ್ ಕೂಡ ಬರ್ತದೆ, ಸ್ಪೈಕ್ಸ್ ಕೂಡ ಬರ್ತದೆ. ಒಂದೊಂದರ ಇರುತ್ತೆ, ಹೌದು. ಒಂದ್ ಮಿಲಿಬಗ್ ಅದಕ್ಕೆ 2 ಟೈಲ್ ತರ ಇರ್ತದೆ, ಕೆಲವು ಮಿಲಿಬಗ್ ಒಂದು ಫುಲ್ ವೈಟ್ ಆಗಿ ಅಲ್ಲಿ ಒಂದು ಇದು ಮಾಡ್ತದೆ. ಮತ್ತೆ ಇದ್ರಲ್ಲಿ ಮೇಜರ್ ಪ್ರಾಬ್ಲಮ್ ಏನಂದ್ರೆ, ಇವರಿಗೆ ಒಂದು ಅಸೋಸಿಯೇಷನ್ ಇದೆ ಮಿಲಿಬಗ್ ಒಂದು ಆಂಟ್ ಅಂತ ಹೇಳಿದ್ವಿ, ಆಂಟ್ಗೂ ಇದಕ್ಕೂ ಅಸೋಸಿಯೇಷನ್ ಇರ್ತದೆ, ಸಂಬಂಧ ಇದೆ. ಆಂಟ್ಗಳು ಏನ್ ಮಾಡ್ತದೆ, ಮಿಲಿಬಗ್ ಒಂದು ಸ್ವೀಟ್ ಸೆಕ್ರೀಷನ್ ಒಂದು ಮಾಡ್ತದೆ, ಸ್ವೀಟ್ ಡ್ರಾಪ್ಸ್, ಅದು ತಿನ್ನಗೆ ಆಂಟ್ಗಳು ಬರೋದು. ಆಂಟ್ ಒಂದು ಇದು ಪ್ರೊಟೆಕ್ಟ್ ಮಾಡ್ತದೆ, ಮತ್ತೆ ಇದು ಚಿಕ್ಕ ಚಿಕ್ಕ ಮಿಲಿಬಗೆಲ್ಲ ಕರ್ಕೊಂಡು ಹೋಗಿ ಬೇರೆ ಬೇರೆ ಕಡೆ ಶಿಫ್ಟ್ ಮಾಡಿ ಎಲ್ಲ ಪ್ಲಾಂಟ್ ಫುಲ್ ಪೂರ್ತಿ ಅದು ಬೇರೆ ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲಿ ಒಂದು ತಗೊಂಡು ಹೋಗಿ ಇಡ್ತದೆ ಅದು. ಸೊ ಅದು ಇನ್ನೊಂದು ಪ್ರೊಟೆಕ್ಷನ್ ಕೊಡ್ತದೆ ಅದು ಮೋಸ್ಟ್ಲಿ. ಸಪೋಸ್ ಈಗ ರೂಟ್ ಅಲ್ಲಿ ಮಿಲಿಬಗ್ ಇನ್ಫೆಸ್ಟೇಷನ್ ಇದೆ ಅಂದ್ರೆ ನಾವು ಹೇಗೆ ನೋಡಬಹುದು ಅಂದ್ರೆ ಅಲ್ಲಿ ಆಂಟ್ಸ್ ಮೂವ್ಮೆಂಟ್ ಇರ್ತದೆ. ಸೊ ಅದಿರುವಾಗ ನಾವು ಡೌಟ್ ಬಂದಾಗ ಅಲ್ಲಿ ಡಿಗ್ ಮಾಡಿ ನೋಡ್ಬೇಕಾಗುತ್ತೆ ಆ ಬೇರೆ ಇದೆ ಅಂದ್ರೆ ಕ್ಲೋರಿಪೈರಿಫಾಸ್ ಇಲ್ಲಾಂದ್ರೆ ಕ್ವಿನಾಲ್ಫಾಸ್. ಈ ಕೆಮಿಕಲ್ಗಳು ನಾವು 2 ml 1 ಲೀಟರ್ಗೆ ಹಾಕಿ ಮಣ್ಣಲ್ಲಿ ತೋಯಿಸ್ಬೇಕು. ಆ ಥರ ಮಾಡುವಾಗ ಅದು ಒಂದು ರೂಟ್ ಕಂಟ್ರೋಲ್ ಆಗುತ್ತೆ. ಮತ್ತೆ ಸ್ಪ್ರೇಯಿಂಗ್ ಏನು ಬೇಕಾಗುತ್ತೆ ಅಂದರೆ ಇಮಿಡಾಕ್ಲೋಪಿರಿಡ್ 0.4 ml ವರೆ ಒಂದು ಲೀಟ್ರ್ ಹಾಕಿ ಸ್ಪ್ರೇ ಮಾಡ್ಬೋದು, ಇಲ್ಲಾಂದ್ರೆ ಥಯಂ ಇತಕ್ ಸಂಬಂಧ ಒಂದೊಂದು ಕೆಮಿಕಲ್ ಸಿಗುತ್ತೆ. ಸೊ ಇದು ಎರಡು ಮಾಡಿ ಬಿಳಿ ಹಿಟ್ಟಿನ ತಿಗಣ ಅಥವಾ ಮಿಲಿ ಬಾಕ್ಸ್ ಅನ್ನು ನಾವು ನಿರ್ವಹಣೆ ಮಾಡಬಹುದು. ಅಂದ್ರೆ ಇದು ಬಳ್ಳಿಗಳಿಗೂ ಕೂಡ ಸಿಂಪಡಣೆ ಮಾಡಬಹುದು ಇವನ್ನ. ಹೌದು, ಥಯಂ ಮೆಥಾಕ್ಸಮ್ ಮತ್ತೆ ಇಮಿಡಾಕ್ಲೋಪಿರಿಡ್ ಗೊಂಚಲಿಗೂ ಬರುತ್ತೆ ಅಂತ ಹೇಳಿದ್ರಿ. ಇದು ಒಂದು ಪಾಲಿಫೇಗಸ್ ಟೈಪ್, ಎಲ್ಲ ಟೈಪ್ ಆಫ್ ಗಿಡಗಳಲ್ಲಿ ಇದು ಬರೋದು ಕಾಮನ್. ಇದು ಬಹಳ ಗಿಡಗಳಿಗೆ ಬರುತ್ತೆ. ಹೌದು ಇದು, ಬಟ್ ಒನ್ಸ್ ಡೆವಲಪ್ ಆಗಿದೆ ಅಂದ್ರೆ ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ. ಇವು ನಾನು ಹೇಳಿದೆನಲ್ವ ಈ ಕೆಮಿಕಲ್ಸ್ ಇದಗಳೆಲ್ಲ ಒಂದು 60% 70% ಆತರ ಕಂಟ್ರೋಲ್ ಆಗುತ್ತೆ. ಮತ್ತೆ ಇದು ಒಂದು ಸ್ಟಾರ್ಟಿಂಗ್ ಅಲ್ಲಿ ನಾವು ನೋಡಿದ್ವಿ ಅಂತೆ, ಅದು ನಾವು ಒಂದು ಕಿತ್ತಾಕ್ಬೇಕು, ಕಟ್ ಮಾಡಿ ನಾವು ಇದು ಮಾಡ್ಬೋದು. ಮತ್ತೆ ಅದು ಒಂದು ಮೀಲಿ ಬಗ್ಗೆ ಒಂದು ಇದು ತರ ವ್ಯಾಕ್ಸ್ ಕೋಟಿಂಗ್ ಹತ್ರ ಇರ್ತದೆ, ಅದು ಒಳಗೆ ಮುಟ್ಟೆ ಇರುತ್ತದೆ. ನೀವು ಅದು ಒಂದು ತೆಗೆದು ಬಿಟ್ಟಿದ್ದೇನೆ ಅಂದ್ರೆ ಒಳಗೆ ಒಂದು 100 ಮುಟ್ಟೆ 200 ಮುಟ್ಟೆ ನೀವು ಕೀಲ್ ಮಾಡ್ಬೋದು ಅದು ಆತರ. ಇನ್ನೊಂದು ತಾವು ಕರಿಮೆಣಸಿನಲ್ಲಿ ತಿಳಿಸಿದ್ದು ಮುಖ್ಯವಾದ ಕೀಟಪೀಡೆ ಅಂದ್ರೆ ಸ್ಕೇಲ್ಸ್, ಅಂದ್ರೆ ಉರುಫೆಗಳು ಅಂತೀವಿ, ಶಲ್ಕ ಕೀಟಗಳು ಅಂತೀವಿ ಕನ್ನಡದಲ್ಲಿ. ಇವು ಯಾವ ಕಾಲದಲ್ಲಿ ಹೆಚ್ಚಾಗಿ ಕಂಡು ಬರ್ತವೆ? ಇದು ಮೋಸ್ಟ್ಲಿ ನಮಗೆ ಸಮ್ಮರ್ಲಿ ಕಾಣ್ತಿದೆ, ಮಳೆಗಾಲದ ಆದ್ಮೇಲೆ ಕೂಡ ನಮಗೆ ಕಾಣ್ತಿದೆ. ಇದು ಒಂದು ಫುಲ್ ವರ್ಷವೂ ನಮಗೆ ಕೆಲವು ಕಡೆಯಲ್ಲಿ ಕಾಣ್ತಾ ಇದೆ. ಸೊ ಅಕ್ಟೋಬರ್ ನವಂಬರ್ ಡಿಸೆಂಬರ್ ಮತ್ತು ಏಪ್ರಿಲ್ ಟು ಮೇ ಈ ಪೀರಿಯಡ್ಗಳಲ್ಲಿ ಯಾವಾಗಲೇ ನಮಗೆ ತಳಿಗಳು ಹೊಸ ಲೀಫ್ಗಳು ಬರ್ತದೆ ಆ ಟೈಮಲ್ಲಿ ನಮಗೆ ಇದು ಪ್ರಾಬ್ಲಮ್ ಜಾಸ್ತಿ ಕಾಣ್ತಿದೆ. ಇದು ಕೂಡ ಎಲೆಗಳಲ್ಲಿ ಬರುತ್ತದೆ ಮತ್ತೆ ಸ್ಪೈಕ್ಲಿ ಕೂಡ ಬರುತ್ತದೆ, ಅದ್ಲಿ ಬರುತ್ತದೆ, ಶೂಟ್ಸ್ಲಿ ಕೂಡ ಕಾಣ್ತದೆ. ಸಮಟೈಮ್ಸ್ ಸ್ಪೈಕ್ಲಿಂದ ಸ್ಟಾರ್ಟ್ ಆಗಿ ಕೆಳಗಡೆ ಫುಲ್ ಎಲ್ಲ ಕಡೆ ಕವರ್ ಆಗುತ್ತೆ ಸ್ಕೇಲ್ಸ್, ಅದು ಡೆವಲಪ್ ಆಗಿ ಶೂಟ್ ಬರೇ ಬಂದ್ಬಿಡ್ತದೆ. ಇದು ಒಂದು ಸೈಲೆಂಟ್ ಆಗಿ ಇರುತ್ತದೆ. ಇದು ಒಂದು ಅದೇ ಟೈಪ್ ಸಕಿಂಗ್ ಟೈಪ್ ಪೆಸ್ಟ್. ಇದು ಒಂದ್ ಗಿಡಕ್ಕೆ ಬಂದಾಗ ಫಸ್ಟ್ ಒಂದ್ ಗಿಡ ಫುಲ್ ಕವರ್ ಆಗಿಬಿಟ್ಟು ಆದ್ಮೇಲೆ ನೆಕ್ಸ್ಟ್ ಗಿಡಕ್ಕೆ ಹೋಗೋದು, ಫುಲ್ ಸೈಡ್ ಇನ್ ಬಿಟ್ವೀನ್ ಅದು ಸ್ಪ್ರೆಡ್ ಆಗಲ್ಲ ಎಲ್ಲ ಕಡೆ, ಒಂದೊಂದು ಗಿಡ ಆಗಿ ಬರ್ತಾ ಇರ್ತದೆ. ಸರ್ ನಾವು ಏನೋ ಒಂದು ನೋಡಿಲ್ಲ ಅಂದ್ರೆ ಅಕ್ಕಪಕ್ಕ ಇರೋದ್ ಗಿಡಗೆ ಇದು ಫುಲ್ ಪ್ರಾಬ್ಲಮ್ ಆಗುತ್ತೆ. ಹಾವಳಿ ಬಹಳ ನಿಧಾನವಾಗಿ ಆಗುತ್ತೆ, ಇದು ಗೊತ್ತೇ ಆಗಲ್ಲ, ಇದು ಬಂದ್ರೆ ಗೊತ್ತೇ ಆಗಲ್ಲ. ಮತ್ತೆ ಎಲೆಗಳು ಒಂದು ಹಳದಿಯಾಗಿ ಕಾಣ್ತದೆ, ಮೇಲ್ಗಡೆ ಕಾಣುವಾಗ ಹಳದಿಯಾಗಿ ಇರ್ತದೆ. ನೀವು ಅದ್ ಬ್ಯಾಕ್ ಸೈಡ್ ನೋಡಿದಿರಂತೆ ಎಲೆಗಳು ಬ್ಯಾಕ್ ಸೈಡ್ ಸ್ಕೇಲ್ಸ್ ಇರ್ತದೆ. ಇನ್ನ ನಿರ್ವಹಣೆಗೆ ಏನ್ ಮಾಡ್ಬೇಕು ಅಂತೀರಿ ಈ ಕ್ರಿಮಿಣಸಿಗೆ ಬರುವಂತ ಸ್ಕೇಲ್ಸ್ ಅಥವಾ ಈ ಶಲ್ಕ ಕೀಟಗಳ ನಿರ್ವಹಣೆಗೆ? ಅದಕ್ಕೆ ನಾವು ನಾರ್ಮಲ್ ಆಗಿ ರೆಕಮೆಂಡ್ ಮಾಡೋದು ಡೈಮೆಥಿಯೋಟಿನೆ, ಅದೇ ರೆಕಮೆಂಡ್ ಮಾಡ್ತೀವಿ. ಅದು ಬಿಟ್ಟು ನಾವು ಇಮಿಡಾಕ್ಲೋಪಿರಿಡ್ ಕೂಡ ಯೂಸ್ ಮಾಡಬಹುದು, ಅದು ಸಿಸ್ಟಮಿಕ್ ಇನ್ಸೆಕ್ಟಿಸೈಡ್. ಮೇನ್ ಕಲೆಕ್ಷನ್ ಅಂಡ್ ಡಿಸ್ಟ್ರಕ್ಷನ್ ಇದರಲ್ಲಿ ತುಂಬಾ ವರ್ಕ್ ಆಗುತ್ತೆ. ನಮಗೆ ಇದು ನಿಧಾನವಾಗಿ ಸ್ಪ್ರೆಡ್ ಆಗುತ್ತಲ್ವಾ, ಅದಕ್ಕೆ ನಾವು ಒಂದ್ ಗಿಡ ಅಲ್ಲಿ ನಾವು ನೋಡಿದೀವಿ ಅಂದ್ರೆ ಅದು ಆರಾಮಾಗಿ ಅದು ಫುಲ್ ತೆಗೆದ್ಬಿಟ್ಟು ಡಿಸ್ಟ್ರಿಕ್ಟ್ ಮಾಡಬೇಕು. ಇಡೀ ಬಳ್ಳಿನೇ ತೆಗೆದ್ಬಿಡ್ಬೇಕು, ಬಳ್ಳಿ ಅಲ್ಲ ಎಲೆಗಳು, ಎಲ್ಲಿ ಇನ್ಫೆಸ್ಟೇಷನ್ ಇದೆ ಎಲೆಗಳು ಶೂಟ್ಸು ಅದು ಮಾತ್ರ ತೆಗೆದ್ಬಿಟ್ಟು ನಾಶ ಮಾಡಬೇಕು, ಇಲ್ಲಾಂದ್ರೆ ಇನ್ಸೆಕ್ಟಿಸೈಡ್ ಹೇಳಿದೆನಲ್ವಾ ಅದ್ರಲ್ಲಿ ಡಿಪ್ ಮಾಡಿ ಅದು ನಾವು ಕಿಲ್ ಮಾಡಬೇಕು. ಅದು ಬಿಟ್ಟಾಗ ಫುಲ್ ಸ್ಪ್ರೆಡ್ ಆಗಿದ್ಮೇಲೆ ಅಕ್ಕಪಕ್ಕ ಇರೋ ಗಿಡಾಗ ಮಾತ್ರ, ಸಪೋಸ್ ಒಂದ್ ಗಿಡ ಅಲ್ಲಿ ಪ್ರಾಬ್ಲಮ್ ಆಗಿದೆ ಮತ್ತೆ ಅಕ್ಕಪಕ್ಕ ಗಿಡ ಮತ್ತೆ ನಾವು ಸ್ಪ್ರೇ ಮಾಡಿ ಅದಕ್ಕೊಂದು ಪ್ರೊಟೆಕ್ಷನ್ ಕೊಡಬೇಕಾಗುತ್ತೆ. ಆತ್ಮೀಯ ರೈತ ಬಾಂಧವರೇ, ತಮಗೆ ಸಾಂಬಾರ ಬೆಳೆಗಳಿಗೆ ಬರುವಂತ ವಿವಿಧ ಕೀಟಪೀಡೆಗಳ ನಿರ್ವಹಣೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ಡಾಕ್ಟರ್ ಎಂ ಬಾಲಾಜಿ ರಾಜಕುಮಾರ್ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲಿ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 9005044754. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9005044754. ತುಂಬ ಸಂತೋಷ ಡಾಕ್ಟರ್ ಬಾಲಾಜಿ ರಾಜ್ಕುಮಾರ್ ಅವರೇ. ತಾವಿದುವರೆಗೂ ಏಲಕ್ಕಿ ಕರಿಮೆಣಸು ಬೆಳೆಗಳಿಗೆ ಬರುವಂಥ ಮುಖ್ಯವಾದ ಕೀಟಪೀಡೆಗಳು ಮತ್ತು ಅವುಗಳ ನಿರ್ವಹಣಾ ಕ್ರಮಗಳ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ, ಧನ್ಯವಾದಗಳು. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಇಲ್ಲಿಗೆ ಇಂದಿನ ರೈತಧ್ವನಿ ಕಿಸಾನ್ವಾಣಿ ಕಾರ್ಯಕ್ರಮ ಮುಗಿಯಿತು. ಇನ್ನು ನಾಳಿನ ಕಾರ್ಯಕ್ರಮದಲ್ಲಿ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ ಪ್ರಸಾರವಾಗಲಿದೆ. ಮಾರುಕಟ್ಟೆ ಧಾರಣೆ: ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಮಾರುಕಟ್ಟೆಯಲ್ಲಿ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಫಾರ್ಜ್ಮೆಂಟ್ 27,000-27,700 ರೂಪಾಯಿಗಳು, ಅರೇಬಿಕಾ ಚೆರಿ 15,400-17,500 ರೂಪಾಯಿಗಳು, ರೋಬೆಸ್ಟಾ ಫಾರ್ಜ್ಮೆಂಟ್ 22,200-22,500 ರೂಪಾಯಿಗಳು, ರೋಬೆಸ್ಟಾ ಚೆರಿ 12,700-13,250 ರೂಪಾಯಿಗಳು. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಪ್ರಸಾರವಾಯಿತು. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ ಎಐ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಆಕಾಶವಾಣಿ ಮಡಿಕೇರಿ, ಸುದ್ದಿ ಜೊಂಪಿ, ಪ್ರಾಯೋಜಕರು ಶ್ರೀ ಚಾಮುಂಡೇಶ್ವರಿ ಕಾಫಿ ಟ್ರೇಡರ್ಸ್ ಮದಿನಾಡು, ಮಾಲೀಕರು ಸಂಜಯ್ ಪಡ್ಪು, ಮೊಬೈಲ್ 8277132143. ಸುದ್ದಿ ಜೊಂಪೆ ಓದ್ತಾ ಇರೋ ಕಲ್ಲು ಮುಟ್ಲು ಜಶ್ಮಿ ಚಿಂತು. ಜೊಂಪೆನ ವಿವರ. ಮಾರ್ಚ್ 1 ಮಾರ್ಚ್ 20 ನಡೆದ ಎರಡನೇ ಪಿಯುಸಿ ಪರೀಕ್ಷೆಯಲ್ಲಿ ಕೊಡಗು ಜಿಲ್ಲೆ 83.84% ಫಲಿತಾಂಶನ ದಾಖಲಿಸಿ ರಾಜ್ಯಕ್ಕೆ 4 ಸ್ಥಾನ ಗಳಿಸಿತು. 4,697 ವಿದ್ಯಾರ್ಥಿಗ ಪರೀಕ್ಷೆ ಬರೆದಿದ್ದು ಅದರಲ್ಲಿ 3,938 ಮಂದಿ ಪಾಸಾಗಳು. ಕಲಾ ವಿಭಾಗದಲ್ಲಿ ಆಫಿಯಾ ಶರೀಫ್ ಬಿಎ, ಸಂತ ಜೋಸೆಫರ ಪಿಯು ಕಾಲೇಜ್ ಮಡಿಕೇರಿ ಇವು 572 ಅಂಕನ ಪಡೆದಳು. ವಾಣಿಜ್ಯ ವಿಭಾಗದಲ್ಲಿ ಡಿಂಪಲ್ ತಮ್ಮಯ್ಯ ಸಿಎಂ, ಸೆಂಟ್ ಮ್ಯಾರಿ ಸಂಯುಕ್ತ ಪಿಯು ಕಾಲೇಜ್ ಶುಂಟಿಕೊಪ್ಪ 591 ಅಂಕ. ಹಾಗೆ ವಿಜ್ಞಾನ ವಿಭಾಗದಲ್ಲಿ ವೈಷ್ಣವಿ ಟಿವಿ, ವಿದ್ಯಾನಿಕೇತನ್ ಪಿಯು ಕಾಲೇಜ್ ಗೋಣಿಕೊಪ್ಪಲ್ ಇವು 588 ಅಂಕನ ಪಡೆದು ಜಿಲ್ಲೆಗೆ ಸೂರ್ಯನ ಸ್ಥಾನ ಪಡ್ಕೊಂಡೊಳತೇಳಿ ಪದವಿ ಪೂರ್ವ ಶಿಕ್ಷಣ ಇಲಾಖೆನ ಉಪನಿರ್ದೇಶಕರು ಮಾಹಿತಿ ನೀಡಲು. ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಕಾಯ್ದೆ ಅಡಿಲಿ ಕೊಡಗು ಜಿಲ್ಲಾದ್ಯಂತ ಆಹಾರ ಪರವಾನಗಿ ಪಡೆದಿರುವ ತಯಾರಿಕರು ಹಾಗೆ ರೀಪ್ಯಾಕರ್ಸ್ ರೀಲೇಬಲ್ ಮಾಡುವ ಪ್ರತಿ ವರ್ಷ ತಮ್ಮ ವರ್ಷದ ವಹಿವಾಟು ವಿವರನ ಮೇ 31 ಒಳಗೆ ಫೋಸ್ಕೋಸ್ ಜಾಲತಾಣದಲ್ಲಿ ಸಲ್ಲಿಸೋಕು ತಿಳಿ ಆಹಾರ ಸುರಕ್ಷತೆ ಮತ್ತು ಔಷಧ ಆಡಳಿತ ಇಲಾಖೆನ ಅಂಕಿತಾಧಿಕಾರಿಯು ತಿಳಿಸಲು. ಪೊನ್ನಂಪೇಟೆ ತಾಲೂಕು ಪಂಚಾಯತಿನ ಗ್ಯಾರಂಟಿ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆ ಇತ್ತೀಚೆಗೆ ನಡೆದು ತಾಲೂಕು ಪಂಚಾಯಿತಿ ಅಧ್ಯಕ್ಷರು ಹಾಗೆ ಸದಸ್ಯರು ಪೊನ್ನಂಪೇಟೆ ಅರಣ್ಯ ಮಹಾವಿದ್ಯಾಲಯಕ್ಕೆ ಭೇಟಿ ನೀಡಿ ಯುವನಿಧಿ ಯೋಜನೆ ಬಗ್ಗೆ ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡಿ ವಿಶೇಷ ನೋಂದಣಿ ಅಭಿಯಾನ ನಡೆಸಿದರು. ವಿರಾಜಪೇಟೆ ತಾಲೂಕಿನ ಕರಡ ಜಿಲ್ಲಾ ಮುಖ್ಯ ರಸ್ತೆನ 16.40 ಕಿಲೋಮೀಟರ್ ತೋರು ಹತ್ತಿರದ ರಸ್ತೆ ಭಾಗಲಿ ಮಳೆ ಹಾನಿ ಕೆಲಸನ ಕೈಗೊಳ್ಳುವ ನಿಟ್ಟಲ್ಲಿ ಸಾರ್ವಜನಿಕರ ಹಿತದೃಷ್ಟಿಯಿಂದ ಮುಂಜಾಗ್ರತೆ ಕ್ರಮ ಆಗಿ ಎಲ್ಲ ರೀತಿಯ ವಾಹನ ಸಂಚಾರನ ನಿರ್ಬಂಧಿಸಿ ಜಿಲ್ಲಾಧಿಕಾರಿ ಹಾಗೆ ಜಿಲ್ಲಾ ದಂಡಾಧಿಕಾರಿ ವೆಂಕಟರಾಜು ಆದೇಶನ ಹೊರಡಿಸಲು. ಪಿಎಂ ಶ್ರೀ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಮಡಿಕೇರಿ ಇಲ್ಲಿ ಇಂದು ಸಮುದಾಯದತ್ತ ಶಾಲಾ ಜಂಬರ ನಡೆದು ಮುಖ್ಯ ಶಿಕ್ಷಕಿಯಾದ ಶ್ರೀಮತಿ ಎಚ್ಕೆ ಸುಶೀಲಾವು ಮಾತಾಡಿ ಸರ್ಕಾರದ ವತಿಯಿಂದ ಸಿಗುವ ಪುಕ್ಕಟ್ಟೆ ಸೌಲಭ್ಯನ ಉಪಯೋಗಿಸ್ಕೊಡಕುತ ಹೇಳ್ದು. ಹಾಗೆ 6 ತರಗತಿನ ಯುವ ಮುತ್ತಪ್ಪ, 7 ತರಗತಿನ ಅಂಚಲ್ ದೇಚಮ್ಮ ಹಾಗೆ ಖುಷಿ ಎಸ್ವೈ ಇವು ಮಧ್ಯಪ್ರದೇಶದ ಭೂಪಾಲ್ ಹಾಗೆ ಮನ್ಸೂರ್ ಜಾಗಲಿ ರಾಷ್ಟ್ರಮಟ್ಟದಲ್ಲಿ ಆಯೋಜನೆ ಮಾಡಿದ ಹಾಕಿ ಪೈಪೋಟಿಯಲ್ಲಿ ಭಾಗವಹಿಸಿ ಸ್ಕೂಲ್ಗೆ ಕೀರ್ತಿನ ತಂದಳು. ಹಾಗೆ ಇದೇ ಸಂದರ್ಭದಲ್ಲಿ 2024-25 ಸಾಲಿ ಜಾಸ್ತಿ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಇನಾಮ್ ನೀಡಿ ಗೌರವಿಸಲಾಯಿತು. ಕೊಡಗು ಜಿಲ್ಲೆನ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಬಾರಿಕೆ ದಿನೇಶ್ ಕುಮಾರ್ ಅಧಿಕಾರ ವಹಿಸಿಕೊಂಡಳು. ಈ ಮೊದಲು ಮಡಿಕೇರಿ ಡಿವೈಎಸ್ಪಿಯಾಗಿ ಹಾಗೆ ಮಂಗಳೂರಲ್ಲಿ ಡಿಸಿಪಿಯಾಗಿ ಕರ್ತವ್ಯ ನಿರ್ವಹಿಸಿದ್ದು. ಮಡಿಕೇರಿ ತಾಲೂಕಿನ ನಾಪಕುಲು ಭಾಗಮಂಡಲ ಮತ್ತು ಮಡಿಕೇರಿ ರೈತ ಸಂಪರ್ಕ ಕೇಂದ್ರದಲ್ಲಿ ಟಾರ್ಪಲ್ನ ರಿಯಾಯಿತಿ ದರಲ್ಲಿ ಕೊಡ್ತಾವಳು. ಆಧಾರ್ ಕಾರ್ಡ್ ಜೆರಾಕ್ಸ್ ಮತ್ತು ಆರ್ಟಿಸಿನ ಕೊಟ್ಟು 1,570 ರೂಪಾಯಿನ ಪಾವತಿ ಮಾಡಿ ಟಾರ್ಪಲ್ನ ಪಡ್ಕೊಳಕ್ಕೆ 2020-21 ಹಾಗೆ 21-22 ಮತ್ತು 23-24 ಇದುವರೆಗೆ ಟಾರ್ಪಲ್ ಪಡ್ಕೊಳ್ಳದಿರುವ ರೈತರಿಗೆ ಮಾತ್ರ ಈ ಸಲ ತಗಣಿಕೆ ಅವಕಾಶ ಉಂಟು ತಿಳಿ ಪ್ರಕಟಣೆ ತಿಳಿಸಲು. ರಾಷ್ಟ್ರೀಯ 36 ಭೂಮಾಪನ ದಿನಾಚರಣೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಹಾಗೆ ಕಂದಾಯ ಸಚಿವರ ಉಪಸ್ಥಿತಿಯಲ್ಲಿ 10 ವಿಧಾನಸೌಧದ ಆವರಣದಲ್ಲಿ ನಡೆದಿದೆ. ಕರ್ನಾಟಕ ಲೋಕಾಯುಕ್ತ ಕೊಡಗು ಜಿಲ್ಲೆ ಮಡಿಕೇರಿನ ಲೋಕಾಯುಕ್ತ ಅಧಿಕಾರಿಗ ನಾಳೆ ಹೊತ್ತಾರೆ 11 1 ಗಂಟೆವರೆಗೆ ಕುಶಾಲನಗರ ಲೋಕೋಪಯೋಗಿ ಇಲಾಖೆನ ಪ್ರವಾಸಿ ಮಂದಿರಲ್ಲಿ ಕರ್ನಾಟಕ ಲೋಕಾಯುಕ್ತ ಕಾಯ್ದೆಯಡಿ ಪುಕಾರ್ ಅರ್ಜಿನ ವಿತರಿಸುವೆ. ತುಂಬಿದ ಮತ್ತೆ ನೋಟ್ರಿಂದ ಅಫಿಡೇಟ್ ಮಾಡಿದ ಅರ್ಜಿನ ತಕೊಂಡ್ವೆ. ಸರ್ಕಾರಿ ಕಚೇರಿಗಳಲ್ಲಿ ಕೆಲಸದಲ್ಲಿ ಲೇಟ್ ಮಾಡಿದು ಹಾಗೆ ಬೇರೆ ರೀತಿಯಲ್ಲಿ ಕಿರುಕುಳ ನೀಡ್ತಾ ಇರುವ ನೌಕರರ ವಿರುದ್ಧ ಸಾರ್ವಜನಿಕರು ಪುಕಾರ್ನ ನಿಗದಿ ಮಾಡಿದ ಪತ್ರದಲ್ಲಿ ನೀಡಕ್ಕೆ ಅಲ್ಲಿನ ಸಾರ್ವಜನಿಕರು ಈ ಅವಕಾಶನ ಪಡ್ಕೊಳಕ್ಕೆ ತಿಳಿ ಕರ್ನಾಟಕ ಲೋಕಾಯುಕ್ತ ಪೊಲೀಸ್ ಉಪಾಧ್ಯಕ್ಷರು ತಿಳಿಸಲು. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರದ ವತಿಯಿಂದ ಕೇಂದ್ರ ಲೋಕಸೇವಾ ಆಯೋಗದವು ನಡೆಸುವ ಐಎಎಸ್ ಹಾಗೆ ಕರ್ನಾಟಕ ಲೋಕಸೇವಾ ಆಯೋಗದವು ನಡೆಸುವ ಕೆಎಎಸ್ ಪರೀಕ್ಷೆಗಳಿಗೆ 50 ತರಬೇತಿನ ಮೈಸೂರಿನ ಕೇಂದ್ರ ಕಚೇರಿ ನಡೆಸಿಕೆ ತೀರ್ಮಾನಿಸಲು. ಆಸಕ್ತಿ ಇರುವ ನಾಳೆ ಒಳಗೆ ಹೊತ್ತರೆ 10 8:45 ಗಂಟೆ ಒಳಗೆ ಹೆಸರನ್ನು ನೋಂದಾಯಿಸಿಕೊಡಕು ತಳಿ ಪ್ರಕಟಣೆ ತಿಳಿಸಲು. ರಾಜ್ಯದಲ್ಲಿರುವ ಅನುದಾನಿತ ಮತ್ತು ಅನುದಾನರಹಿತ ಸ್ಕೂಲಿರುವ ಐ ಸೀಟ್ನ ಪ್ರವೇಶ ಪ್ರಕ್ರಿಯೆಗೆ ಶಾಲಾ ಶಿಕ್ಷಣ ಇಲಾಖೆನ ಮಾರ್ಗಸೂಚಿ ಮತ್ತು ಸಮಯ ಸೂಚನೆನ ಬಿಡುಗಡೆ ಮಾಡಿಟ್ಟು ಮೇ 12 ಆನ್ಲೈನ್ಲಿ ಅರ್ಜಿ ಹಾಕಿಕೆ ಅವಕಾಶ ಉಂಟು. ಇಲಾಖೆನ ಸ್ಕೂಲ್ ಎಜುಕೇಷನ್ ವೆಬ್ಸೈಟ್ಲಿ ನಿಗದಿ ಮಾಡಿದ ಲಿಂಕ್ಲಿ ಪೋಷಕರು ಅರ್ಜಿನ ಹಾಕಕ್ಕೆ ತಿಳಿ ಶಾಲಾ ಶಿಕ್ಷಣ ಇಲಾಖೆ ಪ್ರಕಟಣೆ ತಿಳಿಸಲು.

ಜಿಲ್ಲೆಯಲ್ಲಿ ಶೇಕಡಾ 91.84 ಫಲಿತಾಂಶ ಬಂದಿತ್ತು. ರಾಜ್ಯದ ಜಿಲ್ಲೆ 4ನೇ ಸ್ಥಾನ ಪಡೆದಂಡಿತ್ತು. ಜಿಲ್ಲೆಯಲ್ಲಿ 4697 ವಿದ್ಯಾರ್ಥಿಯ ಪರೀಕ್ಷೆ ಎಳೆದಿತ್ತಿನ ಜೊತೆ 3948 ವಿದ್ಯಾರ್ಥಿಯ ಪಾಸಾಯಿತು. ಕೊಡವ ಒಕ್ಕಡೊಕ್ಕಡ ನಡುಲ್ ಹುದಿಕೇರಿ ಜನತಾ ಹೈಸ್ಕೂಲ್ ಪರಂಬಲು ನಡೆದನುಳ್ಳ ಚಕ್ಕೇರ ಕ್ರಿಕೆಟ್ ಕಳಿಕೊಟ್ಟತ್ತು ಇಂದೇತರ ಕಳಿಲ್ ಬೊಜ್ಜಂಗಡ, ಕಾಯಪಂಡ, ಬಲ್ಲಣಮಡ, ಕಲಿಯಂಡ, ಪಾಲಚಂಡ, ಚೀಯಣಮಡ, ಕಳ್ಳೆಂಗಡ ಒಕ್ಕ ತಂಡ ಗದ್ದಿತ್ ಮಿಂಜಕ್ಕ ಮುಟ್ಟಿಟ್ಟಿತ್ತು. ನಾಳೆತರ ಕಳಿಲ್ ಈ ಒಕ್ಕ ತಂಡತರ ನಡುಲ್ ಕಳಿ ನಡ್ಪ ಕಟ್ಟೆಂಗಡ ಮುದ್ದಿಯಡ, ಮೀದೇರಿರ ಮಣ್ಣಂಡ, ಕಡಗದಾಳ ಮುಕ್ಕಟ್ಟಿರ ಕೊಳುವಂಡ, ಚಾರಿಮಂಡ ಉದುವೆರ, ಕೇತಿರ ಬಾದಮಂಡ, ಕರವಟ್ಟಿರ ಚಿಮುಣಿರ, ಬಲ್ಲಾರಂಡ, ಬಟ್ಟಿಯಂಡ, ಐನಂಡ, ಅವರೆ ಮಾದಂಡ. ಪಿಎಂ ಶ್ರೀ ಸರ್ಕಾರಿ ಗವರ್ಮೆಂಟ್ ಸ್ಕೂಲ್ ಮಡಿಕೇರಿಲ್ ಇಂದು ದಂಡನೆ ಸಮುದಾಯದತ್ತ ಶಾಲಾ ಕಾರ್ಯಕ್ರಮ ನಡೆದತ್ತು. ಸ್ಕೂಲ್ ಮುಖ್ಯ ಉಪಾಧ್ಯಾಯ ಹೆಚ್ ಕೆ ಸುಶೀಲ ಸ್ಕೂಲ್ ಮಕ್ಕಳ ಸರ್ಕಾರದ ಆದ ನೆಲೆ ಕಟ್ಟುವ ಬಣ್ಣ ಸೌಲಭ್ಯತರ ಮೇದ ವಿವರ ಕೊಡ್ತತ್ತು. 6ನೇ ಕ್ಲಾಸಿರ ಮುತ್ತಪ್ಪ, 7ನೇ ಕ್ಲಾಸಿರ ಆಂಚಲ್ ದೇಚಮ್ಮ, ಪಿಂಜ ಖುಷಿ ಎಸ್ವಿ, ಮಧ್ಯಪ್ರದೇಶತರ ಭೂಪಾಲ್ ಪಿಂಜ ಮನ್ಸೂರ್ಲ್ ರಾಷ್ಟ್ರಮಟ್ಟದ ಹಾಕಿ ಕ್ರೀಡಾಕಳಿ ಕೂಟತ್ತು ಕೂಡಿಯಾಡಿತ್ತು. ಸ್ಕೂಲ್ ಕಳಿಕೊಂಡಿತ್ತು. ಈ ಸ್ಕೂಲಲ್ಲಿ